ಆಕಾಶವಾಣಿ ಮಂಗಳೂರು, ಸಮಯ 6:50. ಇದೀಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಯಲ್ಲಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋ ಬೆಳೆ, ಈ ಕುರಿತು ಕಾಸರಗೋಡಿನ ಗೋಳಿತಡ್ಕದ ಬಿಜಿ ಜಗದೀಶ್ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ, ಪೇಟೆ ಧಾರಣೆಗಳನ್ನು ಕೇಳುವಿರಿ. कृषि एवं किसान कल्याण मंत्रालय भारत सरकार खेती किसानी और बागवानी को बढ़ावा देने के लिए किसान वीडियो प्रतियोगिता का आयोजन कर रहा है। किसान भागीदारी प्राथमिकता हमारी। इस दौरान देश भर से किसानों से वीडियो आमंत्रित करे जाएं। आजादी के अमृत महोत्सव, प्रगतिशील भारत के 75 साल और किसानों के गौरवशाली इतिहास और उनकी उपलब्धियों के प्रदर्शन के लिए किसान वीडियो प्रतियोगिता कृषि एवं किसान कल्याण मंत्रालय द्वारा 3 श्रेणियां में किसान और उसकी आमदनी में बढ़ोतरी की कामयाबी की कहानियां, किसानों द्वारा अपनाई गई नई तकनीक से प्राप्त उच्च उत्पादकता, किसानों को कृषि मंत्रालय की योजनाओं द्वारा मिला हुआ लाभ, ये वीडियो आप 15 जून से 8 जुलाई 2022 तक भेज सके हैं, जिसमें पहला इनाम 11,000 रुपये, दूसरा 5,000 रुपये और तीसरा 3,000 रुपये। प्रतियोगिता में भाग लेने वाले सारे किसान भाइयों ने ई प्रमाण पत्र दिया जाएगा। किसान अपने वीडियो एक या सारी श्रेणियां में भेज सके हैं। किसान वीडियो प्रतियोगिता के प्रतिभागी किसान अपनी वीडियोज innovateindia.mygov.in पे अपलोड कर सके हैं। खेती किसानी और बागवानी को बढ़ावा देने के लिए कृषि एवं किसान कल्याण मंत्रालय द्वारा आयोजित किसान वीडियो प्रतियोगिता में ज्यादा से ज्यादा किसान भाग लें और इस आयोजन को सफल बनावें। ಕೇಳುಗರೆ ಗಮನಿಸಿ, ಕಿಸಾನ್ ಭಾಗೀದಾರಿ ಪ್ರಾಥಮಿಕತಾ ಹಮಾರಿ, ಅಂದರೆ ರೈತರ ಪಾಲ್ಗೊಳ್ಳುವಿಕೆಯೇ ನಮ್ಮ ಆದ್ಯತೆ. ಈ ಅಭಿಯಾನದ ಅಂಗವಾಗಿ ದೇಶದಾದ್ಯಂತ ರೈತರ ಕೃಷಿ ಸಾಧನೆಯ ವಿಡಿಯೋವನ್ನು ಆಮಂತ್ರಿಸಲಾಗಿದೆ. ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಕೃಷಿ ಸಚಿವಾಲಯವು 3 ಶ್ರೇಣಿಗಳಲ್ಲಿ ವಿಡಿಯೋವನ್ನು ದಾಖಲಿಸಿಕೊಳ್ಳುತ್ತದೆ. 1, ರೈತರ ಆದಾಯ ಹೆಚ್ಚಳ ಹೇಗೆ ಸಾಧ್ಯವಾಯಿತು. 2, ರೈತರು ಅಳವಡಿಸಿದ ನೂತನ ಪದ್ಧತಿ ಮತ್ತು ತಂತ್ರಜ್ಞಾನದಿಂದ ಉತ್ಪಾದಕತೆಯಲ್ಲಿ ಹೆಚ್ಚಳ. 3, ಕೃಷಿ ಇಲಾಖೆಗಳ ಮೂಲಕ ರೈತರಿಗೆ ಆಗಿರುವ ಉಪಯೋಗಗಳು. ಆಸಕ್ತರು 1 ಅಥವಾ 3 ವರ್ಗಗಳಿಗೂ ವಿಡಿಯೋವನ್ನು ದಾಖಲಿಸಿಕೊಂಡು ಕಳುಹಿಸಲು 15 ಜೂನ್ ರಿಂದ ಜುಲೈ 8 ರವರೆಗೆ ಕಾಲಾವಕಾಶವಿದೆ. ಮೊದಲನೆಯ ಬಹುಮಾನ 11,000 ರೂಪಾಯಿ, 2ನೇ ಬಹುಮಾನ 5,000, 3ನೇ ಬಹುಮಾನ 3,000 ರೂಪಾಯಿಗಳು. ಪಾಲ್ಗೊಂಡ ಎಲ್ಲರಿಗೂ ಪ್ರಮಾಣ ಪತ್ರ ದೊರೆಯಲಿದೆ. ಹೆಚ್ಚಿನ ವಿವರಗಳಿಗೆ innovativeindia.mygov.in ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24x7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633, ಮೊಬೈಲ್ 9343-44-24. ಎಸ್ಎಸ್ಎಲ್ಸಿ ಪಿಯುಸಿ ನಂತರ ಮುಂದೇನು? ಮಂಗಳ ಸಮೂಹ ವಿದ್ಯಾಸಂಸ್ಥೆಯಲ್ಲಿದೆ ಉತ್ತರ. ಅಲೈಡ್ ಸೈನ್ಸ್ ಕೋರ್ಸ್ಗಳು ಬಿಎಸ್ಸಿ ಆಪ್ಟೊಮೆಟ್ರಿ, ಬಿಎಸ್ಸಿ ಎಂಎಲ್ಟಿ, ಬಿಎಸ್ಸಿ ಎಂಐಟಿ, ಬಿಎಸ್ಸಿ ಆರ್ಡಿಟಿ, ಬಿಎಸ್ಸಿ ಎಟಿ ಮತ್ತು ಒಟಿಟಿ, ಬಿಎಎಸ್ಎಲ್ಪಿ, ಕಾಲಾವಧಿ 4 ವರ್ಷ. ಲ್ಯಾಟರಲ್ ಎಂಟ್ರಿ ಡಿಪ್ಲೊಮೋ 3 ವರ್ಷ, ಡಿಪಿಟಿ 4.5 ವರ್ಷ, ಬಿಎಸ್ಸಿ ನರ್ಸಿಂಗ್ 4 ವರ್ಷ, ಎಎನ್ಎಂ 3 ವರ್ಷ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಸಮೂಹ ವಿದ್ಯಾಸಂಸ್ಥೆ, ವಿದ್ಯಾನಗರ, ನೀರುಮಾರ್ಗ ರೋಡ್, ಮಂಗಳೂರು. ಮೊಬೈಲ್ ಸಂಖ್ಯೆ 9449592333. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800209111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ಇದೀಗ ಕೇಳಿ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋ ಬೆಳೆ, ಈ ಕುರಿತು ಕಾಸರಗೋಡಿನ ಗೋಳಿತಡ್ಕದ ಬಿಜಿ ಜಗದೀಶ್ ಅವರೊಂದಿಗೆ ಸಂದರ್ಶನ. ಬಿಜಿ ಜಗದೀಶ್ ಅವರೇ, ನಮಸ್ಕಾರ. ನಮಸ್ಕಾರ. ಅಡಿಕೆಯ ವೇಳೆಯಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ ಎನ್ನುವಂತಹದ್ದು ರೈತರ ಅನುಭವದ ಮಾತು. ಒಂದು ಕಾಲದಲ್ಲಿ ಕೊಕ್ಕೋ ಬೆಳೆಯನ್ನು ಕೂಡ ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಬೆಳಿಬಹುದು ಎನ್ನುವಂಥದ್ದನ್ನು ಸಾಕಷ್ಟು ಸಾಧಕರು ಸಾಧಿಸಿ ತೋರಿಸಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೊಕ್ಕೋ ಬೆಲೆ ಕುಸಿತ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿರಬಹುದು, ಅಡಿಕೆ ತೋಟದಿಂದ ಕೊಕ್ಕೋವನ್ನು ಸ್ವಲ್ಪ ದೂರ ಮಾಡುವ ಎನ್ನುವಂಥ ಒಂದು ಅಭಿಪ್ರಾಯ ಕೂಡ ಬರ್ತಾ ಇದೆ. ನಿಮ್ಮ ಅನುಭವದ ಆಧಾರದಲ್ಲಿ ಹೇಳಿ, ಅಡಿಕೆ ಬೆಳೆಯ ಜೊತೆ ಜೊತೆಗೆ ಈ ಕೊಕ್ಕೋ ಬೆಳೆ ಹೇಗೆ ಹೊಂದಾಣಿಕೆ ಆಗ್ತದೆ, ಏನಾದರೂ ತೊಂದರೆ ಬರ್ತದೆ ಹೇಗೆ ಅಂತ? ಪ್ರಾಮಾಣಿಕವಾಗಿ ಹೇಳಬೇಕಿದ್ರೆ, ಇಷ್ಟು ನಾನು 2004 ನನಗೆ ನನ್ನ ತಂದೆಯವರು ಈ ತೋಟದ ಜವಾಬ್ದಾರಿ ನನಗೆ ಬಿಟ್ಟುಕೊಟ್ಟಿದ್ದಾರೆ. 2004 ಇಷ್ಟು ದಿವಸಗಳಲ್ಲಿ ಸರಿಯಾದ ಒಂದು ಕೊಕ್ಕೋ ಕೃಷಿ ಮತ್ತು ಒಟ್ಟು ಎಲ್ಲಾ ಕೃಷಿಗಳು, ಈಗ ರಬ್ಬರ್ ಇದೆ ನಮ್ಮಲ್ಲಿ, ಕಾಳುಮೆಣಸು, ಬಾಳೆ, ಎಲ್ಲಾ ಇಂಟರ್ ಕ್ರಾಪ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಕೊಕ್ಕೋ ಒಂದು ದಿವಸ ಕೂಡ ನಮಗೆ ನಷ್ಟ ಅಂತೇಳಿ ಕಾಣಲಿಲ್ಲ. ಯಾಕೆಂದ್ರೆ ನಾನು ಸುಮಾರು ಕೊಕ್ಕೋದ ಸೆಮಿನಾರ್ಗಳಲ್ಲಿ, ಸಿಪಿಸಿಆರ್ಐ ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗಲ್ಲಿ ಹೆಚ್ಚಿನ ಕೃಷಿಕರು ಕೇಳುವಂತದ್ದು ಪ್ರಶ್ನೆ, ಕೊಕ್ಕೋಗೆ ನೀವು ಗೊಬ್ಬರವನ್ನು ಕೊಡ್ತೀರಾ ಅಂತ ಹೇಳುವಂತದ್ದು ಪ್ರಧಾನ ಪ್ರಶ್ನೆ. ಆಮೇಲೆ ಪ್ರೂನಿಂಗ್ ಮಾಡೋ ವಿಧಾನ ಯಾರಿಗೂ ಕೂಡ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ. ಈ ಕಾರಣದಿಂದ ಹೆಚ್ಚಿನವರು ಅದನ್ನ ನಷ್ಟ ಅಂತೇಳಿ ಭಾವಿಸ್ತಾರೆ. ನಾವು ಅದಕ್ಕೆ ನಿಜವಾಗಿ ಪ್ರೂನಿಂಗ್ ಮತ್ತೆ ಅದರ ಗೊಬ್ಬರ ಕೊಡುವಿಕೆಯನ್ನು ನಾವು ವರ್ಷಕ್ಕೊಮ್ಮೆ ಏನದಕ್ಕೆ ಗೊಬ್ಬರವನ್ನು ನೀಡ್ತೇವೆ, ಅಡಿಕೆ ಮರಕ್ಕೆ ಹೇಗೆ ನೀಡ್ತೇವೆ, ಅದೇ ರೀತಿ ಕೊಕ್ಕೋಗೂ ಕೂಡ ಕೊಟ್ರೆ ಖಂಡಿತವಾಗಿ ಕೊಕ್ಕೋ ನಷ್ಟ ಅಲ್ಲ. ಪ್ರೂನಿಂಗ್ ಮಾಡಿದ್ರೆ ಖಂಡಿತವಾಗಿ ನಷ್ಟ ಅಲ್ಲ. ಲೇಬರ್ನ ಸಮಸ್ಯೆ ಒಂದು ಇರುವವರಿಗೆ ಮಾತ್ರ ಕೊಕ್ಕೋವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ರೆ ಸ್ವಲ್ಪ ಸಮಸ್ಯೆ ಆಗಬಹುದು ಅಂತ ಕಾಣ್ತದೆ ಅಷ್ಟೇ, ಹೊರತು ಬೇರೆ ಯಾವ ಸಮಸ್ಯೆ ನನಗೆ ಇಷ್ಟುವರೆಗೆ ಕಾಣಲಿಲ್ಲ. ಇಳುವರಿ ವಿಷಯದಲ್ಲೇ ಆಗಲಿ, ನನಗೆ ಅಡಿಕೆ ಏನು ಆನ್ ಇನ್ ಎವರೇಜ್ ನನಗೆ ವರ್ಷಕ್ಕೆ ಸಿಗಬೇಕು ಅದು ನನಗೆ ಅವರೇಜ್ ಆಗಿ ಸಿಗ್ತಾ ಇದೆ. ಕೆಲವು ವರ್ಷ ಹೆಚ್ಚೇ ಅಡಿಕೆ ಸಿಗ್ತಾ ಇದೆ. ಒಂದು ವೇಳೆ ಕೊಕ್ಕೋದಿಂದಾಗಿ ನನಗೆ ಅಡಿಕೆ ಕಡಿಮೆ ಆಗ್ತದೆ, ಅಡಿಕೆ ಬೆಳೆ ಸರಿಯಾಗಿ ಆಗುವುದಿಲ್ಲ ಅಥವಾ ಎಡೆಗಿಡಗಳು ಬರುವುದಿಲ್ಲ ಅಂತೇಳಿ ಒಂದು ಸಮಸ್ಯೆ ಕೃಷಿಕರು ಹೇಳ್ತಿದ್ರೆ ಅದನ್ನು ನಮ್ಮ ತೋಟದಲ್ಲಿ ಬಂದು ನೋಡಬಹುದು. ಆದ್ರೆ ಅಡಿಕೆಯನ್ನೇ ಹೆಚ್ಚು ನೆಚ್ಚುವಂತವರು ಪ್ರಾಮಾಣಿಕವಾಗಿ ಕೆಲವು ಸಲ ಕೊಕ್ಕೋವನ್ನು ಒಂದು ಒಳ್ಳೆ ಕೃಷಿ ಅಂತೇಳಿ ಒಪ್ಪುವುದಿಲ್ಲ. ಆದ್ರೆ ನನ್ನ ಅನುಭವದ ಪ್ರಕಾರ ಮತ್ತು ನಮ್ಮ ಏನು ನನ್ನ ತಂದೆಯವರು ನಮಗೆ ಈ ಆಸ್ತಿ ಇತ್ಯಾದಿಗಳನ್ನೆಲ್ಲ ನಮ್ಮ ಮಕ್ಕಳಿಗೆ ಎಲ್ರಿಗೂ ಕೂಡ ಮಾಡಿಕೊಟ್ಟುಕೊಂಡು ಬಂದಿದ್ದಾರೆ. ಒಂದು ಕಾಲದಲ್ಲಿ ಈ ಕೃಷಿ ತೋಟವನ್ನು ಅವರು 1-2-3 ವರ್ಷಕ್ಕೊಂದು ಬೇರೆ ಬೇರೆ ತೋಟಗಳನ್ನು ಮಾಡಿದ್ರು ಅಲ್ಲಲ್ಲಿ ನಮ್ಮ ಮಕ್ಕಳಿಗೆ ಅಂತೇಳಿ. ಆ ಮಾಡೋ ಸಂದರ್ಭದಲ್ಲಿ ನಮಗೆ ಮಳೆಗಾಲದಲ್ಲಿ ಒಂದು ಒಳ್ಳೆ ಇನ್ಕಮ್ ಅನ್ನು ತಂದುಕೊಂಡದ್ದು ಕೊಕ್ಕೋ. ಹಾಗಾಗಿ ಪ್ರಾಮಾಣಿಕವಾಗಿ ನಾವು ಹೇಳಬಲ್ಲೆ ನಾನು ಏನ್ ಹೇಳಿದ್ರೆ, ಕೊಕ್ಕೋದಿಂದಾಗಿ ನಷ್ಟ ಆಗ್ತಿದ್ರೆ ನಾವು ಈ ಸ್ಥಿತಿಗೆ ಇವತ್ತು ಬರ್ತಿರಲಿಲ್ಲ. ಎರಡು ವಿಷಯವನ್ನ ನೀವು ಹೇಳಿದ್ರಿ, ಒಂದು ಪ್ರತ್ಯೇಕವಾಗಿ ಇದಕ್ಕೆ ಗೊಬ್ಬರ ಕೊಡಬೇಕು ಎನ್ನುವಂತಹದ್ದು, ಮತ್ತೊಂದು ಪ್ರೂನಿಂಗ್ ಮಾಡಬೇಕು ಎನ್ನುವಂತಹದ್ದು. ಈಗ ಬೇರುಗಳ ಒಂದು ಬೆಳವಣಿಗೆಯನ್ನು ನೋಡಿದ್ರೆ ಕೊಕ್ಕೋ ಮತ್ತು ಈ ಅಡಿಕೆ ಮರದ ಬೇರುಗಳು ಎಷ್ಟು ವ್ಯಾಪ್ತಿ ಪ್ರದೇಶದಲ್ಲಿ ಹೋಗ್ತವೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಕೊಕ್ಕೋ ಬೇರುಗಳು ಸಾಮಾನ್ಯವಾಗಿ ಅಡಿಕೆ ಮರದ ಬುಡಕ್ಕೂ ಹೋಗ್ತದೆ, ತೆಂಗಿನ ಮರ ಇದ್ರೆ ಎಲ್ಲ ಕೊಕ್ಕೋ ರೂಟ್ ಕಾಂಪಿಟೇಷನ್ ಅಂತ ಹೇಳುವಂತದ್ದು ಒಂದು ಇರ್ತದೆ. ಆದ್ರೆ ನಾವು ಎಷ್ಟು ಗೊಬ್ಬರವನ್ನ ಎಲ್ಲಾ ವಿಧದ ಇಂಟರ್ ಕ್ರಾಪ್ಗಳಿಗೆ ಕೊಡ್ತೇವೋ ಅಷ್ಟು ಅದು ನಮಗೆ ಬಾಕಿ ಬೆಳೆಗಳಿಗೆ ತೊಂದರೆ ಕೊಡೋದನ್ನ ಕಡಿಮೆ ಮಾಡುತ್ತದೆ. ಬೇರುಗಳು ಸಾಮಾನ್ಯವಾಗಿ ಕೊಕ್ಕದ ಬೇರುಗಳು ಕೆಲವು ಸಲ ಅಡಿಕೆ ಮರದ ಬುಡದಲ್ಲಿ ಇರ್ತದೆ, ಅಡಿಕೆ ಮರದ ಬೇರುಗಳು ಕೆಲವು ಸಲ ಕೊಕ್ಕದ ಬುಡದವರೆಗೂ ಹೋಗ್ತದೆ. ರೂಟ್ ಕಾಂಪಿಟೇಷನ್ ಅಂತ ಹೇಳುವಂತ ಒಂದು ಸಮಸ್ಯೆ ಇರಬಹುದು. ಅದನ್ನು ನಾನು ವೈಜ್ಞಾನಿಕವಾಗಿ ಇಷ್ಟರವರೆಗೆ ಪರಿಶೀಲನೆ ಮಾಡಿ ನಮ್ಮ ತೋಟದಲ್ಲಿ ನೋಡಲಿಲ್ಲ. ಆದರೆ ಇಳುವರಿಯ ಲೆಕ್ಕಾಚಾರದಲ್ಲಿ ನಮಗೆ ಇಷ್ಟರವರೆಗೆ ಕೊಕ್ಕದಲ್ಲಿ ಯಾವುದೇ ನಷ್ಟಗಳು ಬರಲಿಲ್ಲ. 1 ಎಕರೆ ಪ್ರದೇಶದಲ್ಲಿ ಅಡಿಕೆ ತೋಟ ಇದ್ರೆ ಎಷ್ಟು ಕೊಕ್ಕೋ ಗಿಡವನ್ನು ಹಾಕಬಹುದು? ನಮ್ಮಲ್ಲಿ ನಾನು ಇಷ್ಟರವರೆಗೆ ಯಾವುದೇ ಲೆಕ್ಕಾಚಾರಗಳನ್ನು ಮಾಡಿ ನೆಟ್ಟದ್ದಲ್ಲ. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ನಾನು ಈ ಸಾಮಾನ್ಯ 30-35 ವರ್ಷ ಇಲ್ಲಿ ನಮ್ಮ ತೋಟದಲ್ಲಿ ಕೊಕ್ಕೋ ಬೆಳೆ ಪ್ರಾರಂಭ ಆಗಿರುವಂತದ್ದು 35 ವರ್ಷಕ್ಕಿಂತಲೂ ಜಾಸ್ತಿ ಆಗಿರ್ಬೋದು. ಇಲ್ಲಿ ನಮ್ಮಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಮೊದಲಿನಿಂದ ಯಾವ್ದು ನಟ್ಟ ಗಿಡಗಳನ್ನ ಇದೆ ಅದನ್ನು ಪ್ರೂನಿಂಗ್ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇನ್ನೊಂದು ಎಲ್ಲಿ ಕೆಲವು ಸಲ ಏನ ತನ್ನಿಂದ ತಾನೇ ಮೊಳಕೆ ಬಂದು ಗಿಡಗಳಾಗ್ತವೆ ನಮ್ಮ ತೋಟದಲ್ಲಿ, ಅದು ಮಧ್ಯಭಾಗದಲ್ಲಿ ಅಡಿಕೆಯ ಸಾಲುಗಳ ಮಧ್ಯೆ ಇದ್ರೆ ಅದನ್ನು ಸ್ವಲ್ಪ ಗ್ಯಾಪ್ ಇದ್ರೆ, ಮರದಿಂದ ಮರಕ್ಕೆ ಗ್ಯಾಪ್ ಇದ್ರೆ ಅದನ್ನು ಅಲ್ಲಿಗೆ ನಾವು ಗೊಬ್ಬರ ಹಾಕಿ ಫಸ್ಟಿಗೆ ಅದಕ್ಕೆ ಮಣ್ಣು ಕೊಡ್ತೇವೆ, ಆಮೇಲೆ ಗೊಬ್ಬರ ಹಾಕಿ ಅದನ್ನು ಪೋಷಿಸ್ತೇವೆ. ಗ್ಯಾಪ್ ವೈಸ್ ನಾವು ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ತೋಟದಲ್ಲಿ ಇವತ್ತು ಕೂಡ ಇಲ್ಲ, ಯಾರು ನೋಡಿದ್ರು ಕೂಡ ಸಿಸ್ಟಮ್ಯಾಟಿಕ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವೈಜ್ಞಾನಿಕವಾಗಿ ಕೆಲವು ಗಿಡಗಳು ಇರಬಹುದು, ಆದ್ರೆ ಫಸಲಿನ ಮಟ್ಟಿಗೆ ಅಡಿಕೆ ಮಟ್ಟಿಗೆ ಯಾವುದೇ ತೊಂದರೆ ಇಷ್ಟವರೆಗೆ ಕೊಡಲಿಲ್ಲ. ಕೊಕ್ಕೋ ಗಿಡಕ್ಕೆ ಪ್ರತ್ಯೇಕವಾಗಿ ಗೊಬ್ಬರ ಕೊಡುದು ಅಂದ್ರೆ ಹೇಗೆ ಮತ್ತು ಯಾವ ರೀತಿ ಗೊಬ್ಬರ ಕೊಡುವಂತಹದ್ದು, ಏನನ್ನು ಕೊಡುದು? ನಾವು ಇಲ್ಲಿ ಪ್ರಧಾನವಾಗಿ ಕೊಡಬೇಕಾದ ಹಟ್ಟಿ ಗೊಬ್ಬರ, ಸ್ಲರಿ ಇರುವವರು ಸ್ಲರಿ ಕೂಡ ಕೊಡಬಹುದು. ಸ್ಲರಿ ಕೊಟ್ರೆ ಮಳೆಗಾಲದಲ್ಲಿ ಸ್ವಲ್ಪ ರೋಗದ ಅಂಶ ಜಾಸ್ತಿ ಬರ್ತದೆ ಅಂತ ಹೇಳ್ತಾರೆ ಸ್ಲರಿ ಕೊಡುವವರು, ನನಗೆ ಅದರ ಅನುಭವ ಇಲ್ಲ, ಬೇರೆ ಕೃಷಿಕರ ಕೈಯಿಂದ ತಿಳಿದಂತ ಮಾಹಿತಿ. ಆದರೆ ಹಟ್ಟಿ ಗೊಬ್ಬರ ಯಾರು ವರ್ಷಕ್ಕೆ ಒಂದು ಸಲ ಅಥವಾ ಒಂದು ನಮ್ಮಲ್ಲೆಲ್ಲ 1.5 ವರ್ಷ ಆಗ್ತದೆ ತುದಿ ಮುಟ್ಟುವಾಗ, 1.5 ವರ್ಷಕ್ಕೊಮ್ಮೆ ಆದ್ರೂ ನಾನು ಕಡ್ಡಾಯವಾಗಿ ಒಂದು ಬಟ್ಟಿ ಹಟ್ಟಿ ಗೊಬ್ಬರವನ್ನು ಕೊಟ್ಟೆ ಕೊಡ್ತೇನೆ. ಅದರ ಪ್ರತ್ಯೇಕವಾಗಿ ಅಡಿಕೆ ಮರಕ್ಕೆ ಹೇಗೆ ಕೊಡ್ತೇವೆ ಅದೇ ರೀತಿ ಕೊಕ್ಕದ ಮರಕ್ಕೂ ಕೊಡ್ತೇವೆ. ಹಾಕುವಂತ ವಿಧಾನ ನಾವು ಸಾಮಾನ್ಯ ಈಗ ಹಟ್ಟಿಯಲ್ಲಿ ಗೊಬ್ಬರ ನಮಗೆ ಸಂಬಂಧ 3 ತಿಂಗಳಿಗೆ ಒಂದ್ಸಲ ಸಿಗ್ತದೆ, ಅದನ್ನ ಹಾಕಿ 1-4 ದಿವಸದ ಹಾಗೆ ಇರ್ತದೆ ತಣದ ಮೇಲೆ, ಅಂದ್ರೆ ಗೊಬ್ಬರವನ್ನು ಆಗ ಹಾಕಿದ ಕೂಡಲೇ ಬಿಡಿಸ್ಲಿಕ್ಕಿಲ್ಲ, ಮಿನಿಮಮ್ 1 ವಾರ ಕಳೆದ ಮೇಲೆ ಅದನ್ನು ಮರದಿಂದ ಸ್ವಲ್ಪ ದೂರದಲ್ಲಿ ಹಾಕ್ತೇವೆ, 1-2 ಫೀಟ್ ದೂರದಲ್ಲಿ ಹಾಕ್ತೇವೆ ಬುಡವನ್ನು ಬಿಟ್ಟು. ಆಮೇಲೆ 1 ವಾರ ಕಳೆದ ನಂತರ ಅದನ್ನ ಸುತ್ತಲು ಬಿಡಿಸ್ತೇವೆ. ಪ್ರಮಾಣ ಸಾಮಾನ್ಯ 1 ಬುಟ್ಟಿ. 1 ಬುಟ್ಟಿ ಅಂದ್ರೆ ಮೊದಲೆಲ್ಲ ಬೆತ್ತದ ಹಡಿಗೆಯಲ್ಲಿ ಹೊರತಾ ಇದ್ರು 35 ಕಿಲೋ, ಈಗ ಎಲ್ಲ ಪ್ಲಾಸ್ಟಿಕ್ ಹಡಿಗೆಯಲ್ಲಿ ಹೊರತಾರೆ. ಅಂತ ಪ್ಲಾಸ್ಟಿಕ್ ಹಡಿಗೆ 1 ಫುಲ್ಲು, ಮೊದಲು ಬೆತ್ತದ ಹಡಿಗೆಯಲ್ಲಿ 1 ಬುಟ್ಟಿ ತಗೊಂಡ್ರೆ ಅದನ್ನು 2 ಬುಡಕ್ಕೆ ಹಾಕ್ತಾ ಇದ್ರು, ಈಗ ಪ್ಲಾಸ್ಟಿಕ್ ಹಡಿಗೆಯಲ್ಲಿ 1 ಬುಟ್ಟಿ ತಗೊಂಡೋಗಿ 1 ಬುಡಕ್ಕೆ ಹಾಕುವಂತ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೇವೆ. ಹಾಗಾಗಿ ಅದೇ ರೀತಿ ಗೊಬ್ಬರವನ್ನ 1 ಬುಟ್ಟಿ ಕೊಡ್ತಾ ಇದ್ದೇವೆ. ಆಮೇಲೆ ಬರೇ ಹಟ್ಟಿ ಗೊಬ್ಬರ ಮಾತ್ರ ಅಲ್ಲ, ನಾವು ಈಗ ಇಲ್ಲಿ ಹೆಚ್ಚಾಗಿ ನಾನು ರಾಸಾಯನಿಕ ಯಾವುದನ್ನು ಪ್ರಯೋಗ ಮಾಡುವುದಿಲ್ಲ. ಸಾವಯವ ಗೊಬ್ಬರ ಏನಾದ್ರೂ ತಂದ್ರೆ ಅದನ್ನು ಕೂಡ ಅಡಿಕೆ ಮರಕ್ಕೆ ಎಷ್ಟು ಕೊಡ್ತೇವೆ ಅದರ ಅರ್ಧ ಪಾಲು ಕೊಕ್ಕೋಗೆ ಕೊಟ್ಟುಕೊಂಡು ಹೋಗ್ತೇವೆ. ಇನ್ನೊಂದು ವಿಚಾರ ಈ ಪ್ರೂನಿಂಗ್ಗೆ ಸಂಬಂಧಪಟ್ಟಂತಹದ್ದು, ಇದರ ಒಂದು ವೈಜ್ಞಾನಿಕವಾದಂತಹ ವಿಧಾನ ಅಂದ್ರೆ ಹೇಗೆ ಮತ್ತು ಯಾವ ಸಮಯದಲ್ಲಿ ಮಾಡುವಂತಹದ್ದು, ಎಷ್ಟರ ಮಟ್ಟಿಗೆ ಪ್ರೂನಿಂಗ್ ಮಾಡಬೇಕು? ಪ್ರೂನಿಂಗಿನ ಸಮಯ ಕ್ಯಾಡ್ಬರಿ ಅವರೆಲ್ಲ ಬೇರೆ ಬೇರೆ ಸಮಯಗಳನ್ನು ಹೇಳ್ತಾರೆ, ವೈಜ್ಞಾನಿಕವಾಗಿ ಅದಕ್ಕೆ ಕಾರಣಗಳಿರ್ಬೋದು. ಆದರೆ ನನ್ನ ಅನುಭವ ಮತ್ತು ನಮ್ಮ ಒಂದು ಕನ್ವೀನಿಯಂಟ್ ಅಂತ ಹೇಳ್ತೇವೆ ನಾವು ಕೃಷಿಕರು, ನಮಗೊಂದು ಸಮಯ ಬಹಳ ಮುಖ್ಯ ಕೃಷಿಯಲ್ಲಿ ಯಾವುದಿದ್ರು ಕೂಡ, ಆಯಾ ಸಮಯಕ್ಕೆ ಆ ಕೆಲಸ ಆದರೆ ಮಾತ್ರ ಅದರಲ್ಲಿ ನಮಗೆ ಪ್ರಯೋಜನಗಳು, ಕೃಷಿಯಲ್ಲಿ ಲಾಭಗಳು ಅಥವಾ ಕೃಷಿಯಲ್ಲಿ ನಮಗೆ ಸಿಗ್ಬಹುದಷ್ಟೇ. ಹಾಗಿದ್ದುಕೊಂಡು ನಮಗೆ ಇಲ್ಲಿ ನಾವು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಾನು ಪ್ರೂನಿಂಗ್ ಮಾಡ್ತೇನೆ. ಜೂನ್ ಜುಲೈ ತಿಂಗಳಲ್ಲಿ ಸಾಕಷ್ಟು ಎಳೆ ಮಿಡಿಗಳಿರುತ್ತದೆ, ಕೆಲವು ಸಲ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾಡೋದುಂಟು. ಯಾಕೆಂತ ಹೇಳಿದ್ರೆ, ಒಂದು ಮಳೆಗಾಲದಲ್ಲಿ ಪ್ರೂನಿಂಗ್ ಈ ಟೈಮ್ ಅಲ್ಲಿ ಮಾಡಿದ್ರೆ ತೋಟಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ ಬೀಳ್ತದೆ. ಕೊಕ್ಕೋ ಮರಗಳಲ್ಲಿ ಫುಲ್ ಚಿಗುರುಗಳಿದ್ರೆ ಸಾಕಷ್ಟು ನೆರಳು ಬೇಕಾದಷ್ಟು ಹೆಚ್ಚಾಗ್ತದೆ. ಸೊ ಈಗ ಜೂನ್ ಅಲ್ಲಿ ಮಾಡಿದ್ರೆ ಒಂದೇ ಅಡ್ವಾಂಟೇಜ್, ಕೊಕ್ಕೋ ಕಾಯಿ ಕೊಳೆಯುವುದು ಕಡಿಮೆ ಆಗ್ತದೆ. ನಾವು ಅದನ್ನು ಗೆಲ್ಲು ಸವರುವಾಗ ಜಾಗ್ರತೆ ಮಾಡಬೇಕಾದ ಅಂಶ ಏನಂತ ಹೇಳಿದ್ರೆ, ಸಣ್ಣ ಸಣ್ಣ ಬಿದಿರಿನ ಅಥವಾ ಏಣಿಗಳು, ಲ್ಯಾಡರ್ ಯಾವುದನ್ನಾದ್ರೂ ಉಪಯೋಗ ಮಾಡಿ. ಇಲ್ಲಿ ಅನುಭವಿ ಕೆಲಸಗಾರರಿದ್ದಾರೆ, ಅದನ್ನು ಮಾಡಿ ಎಷ್ಟೋ ವರ್ಷದಿಂದ ಮಾಡಿ ಅನುಭವ ಇರುವವರು, ಅವರು ಅದನ್ನ ಹತ್ತಿ ಗೆಲ್ಲು ಸವರ್ತಾರೆ. ಆಗ ಸಾಕಷ್ಟು ಜಾಗ್ರತೆ ಮಾಡಿ ಎಳೆ ಕಾಯಿಗಳಿಗೆ ಏಟಾಗದಾಗೆ ಅದು ತಾಳಿ ಹೋಗದಾಗಿರುವ ಜಾಗ್ರತೆಗಳನ್ನು ಮಾಡ್ತೇವೆ. ಮತ್ತೆ ಸುಲಭ ಅಂತ ಹೇಳಿದ್ರೆ ಸೆಪ್ಟೆಂಬರ್ ತಿಂಗಳು ಬಹಳ ಒಳ್ಳೇದಂತ ಹೇಳೋದು ನಾನು ಕೇಳಿದ್ದೇನೆ. ಆದ್ರೆ ಆ ಟೈಮಲ್ಲಿ ನಮಗೆ ಬಾಕಿ ಕೃಷಿಯ ಜಂಜಾಟಗಳು ಒತ್ತಡಗಳು ಇರುವಾಗ ಅದು ಸಾಧ್ಯ ಆಗುದಿಲ್ಲ. 2 ಸಲ ಇಲ್ಲಿ ಪ್ರೂನಿಂಗ್ ಮಾಡಿದಂತ ಪದ್ಧತಿಯೂ ಇದೆ. 2 ಸಲ ಮಾಡಿದ್ರೆ ನನಗೆ ಹೆಚ್ಚಿನ ಗುಣ ಏನಂತೇಳಿ ಕೇಳಿದ್ರೆ ನನ್ನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದಕ್ಕೆ ನಮ್ಮ ವಾತಾವರಣ ಕೂಡ ಅಷ್ಟೇ ಸಹಕಾರ ಕೊಡಬೇಕು. ಡಿಸೆಂಬರ್ ತಿಂಗಳಲ್ಲಿ ಒಳ್ಳೆ ಚಳಿ ಬಂದ್ರೆ, ಚಳಿ ಸರಿಯಾದ ಸಮಯಕ್ಕೆ ಚಳಿ ಇದ್ದು ಬೇಕಾದಷ್ಟು ಚಳಿ 1-2 ತಿಂಗಳ ಚಳಿ ಸಿಕ್ಕಿದ್ರೆ ಹೂವುಗಳು ಜಾಸ್ತಿ ಬಿಡುತ್ತದೆ. ಆಮೇಲೆ ಇನ್ನೊಂದು ನಾನು ಗಮನಿಸಿದಂತ ಅಂಶ, ಸ್ಪ್ರಿಂಕ್ಲರ್ ಇರಿಗೇಷನ್ ಇರುವುದರಿಂದ ಹೆಚ್ಚು ಹೂವು ಕಾಯಿಗಳಿಗೆ ಪ್ರಯೋಜನ ಆಗ್ತದೆ ಅಂತ ನನಗೆ ತೋರುತ್ತದೆ. ಅದು ಅದನ್ನ ನಾನು ಎಲ್ಲರಿಗೂ ಕೂಡ ಹೀಗೆ ಮಾಡಿ ಅಥವಾ ಹೀಗೆ ಇರಬೇಕು ಅಂತೇಳಿ ಕಡ್ಡಾಯವಾಗಿ ಹೇಳುವಷ್ಟು ನಾನು ಅದರಲ್ಲಿ ನುರಿತಲ್ಲ. ಆದ್ರೆ ನನ್ನ ಅನುಭವದಲ್ಲಿ ಕಂಡದರಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಸ್ವಲ್ಪ ಹೆಚ್ಚು. ಮತ್ತೆ ನಮ್ಮಲ್ಲಿ ತೋಟಗಳು ಹೇಗಿದೆ ಅಂತ ಹೇಳಿದ್ರೆ, ತಗ್ಗು ತಗ್ಗಾಗಿ ಕೆಳಗೆ ತಟ್ಟು ತಟ್ಟುಗಳಾಗಿದೆ. ಸಾಮಾನ್ಯ ನಮ್ಮ ಇದು ಲೆವೆಲ್ ತೋಟ ಅಲ್ಲ, ಹಾಗಾಗಿ ಒಂದು ಕಡೆಗೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಕೆಳಗಿನ ತಟ್ಟಿಗೂ ಬೀಳ್ತದೆ. ಆಗ ಮರದ ಮೇಲೆ ಸ್ಪ್ರಿಂಕ್ಲರ್ ಆಗಿ ನೀರು ಬೀಳ್ತದೆ. ಮರದ ಮೇಲೆ ಹೆಚ್ಚು ನೀರು ಬಿದ್ರೆ ಆ ಹೂ ಬಿಡುವ ಕಾಯಿ ಬರುವಂತಹ ಸಮಯದಲ್ಲಿ ಅದು ಹೆಚ್ಚು ಪ್ರಯೋಜನಕಾರಿ ಆಗ್ತದೆ ಅಂತ ನನ್ನ ಅನುಭವ. ಆಮೇಲೆ ಈಗ ಹೊಸದಾಗಿ ನಾಟಿ ಮಾಡಿದ ಒಂದು ಮೊದಲ ಒಂದು ಎರಡು ವರ್ಷದಲ್ಲಿ ಈ ಗಿಡಗಳಿಗೆ ಒಂದಷ್ಟು ಆಕಾರ ಕೊಡಬೇಕು ಅನ್ನುವ ಮಾತನ್ನ ಕೇಳಿದೀವಿ. ಈ ಆಕಾರ ಕೊಡುವುದು ಅಂದ್ರೆ ಏನು ಮತ್ತು ಎಷ್ಟು ಎತ್ತರದವರೆಗೆ ಅದನ್ನ ಬಿಡಬೇಕು ಗಿಡವನ್ನ ಬೆಳೆಯಲಿಕ್ಕೆ? ಅದು ಒಂದು ಬಹಳ ಇಂಪಾರ್ಟೆಂಟ್ ವಿಷಯ. ಇವತ್ತು ನಮ್ಮಲ್ಲೆಲ್ಲ ನಮ್ಮ ಕೆಲವು ತೋಟಗಳಲ್ಲೆಲ್ಲ ಹೇಗಿದೆ ಅಂತ ಹೇಳಿದ್ರೆ 30 ವರ್ಷದ ಹಿಂದಿನ ಮರ ಆದ ಕಾರಣ ಅದು 3 ಅಂತಸ್ತಿನವರೆಗೆ 4 ಅಂತಸ್ತಿನವರೆಗೆ ಹೋದಂತ ಮರಗಳಿದೆ, ಅದನ್ನೆಲ್ಲ ನಾವೀಗ ಟಾಪ್ ತೆಗಿತಾ ಇದ್ದೀವಿ. ಇವತ್ತಂತ ನುರಿತ ಕೆಲಸಗಾರರನ್ನ ಹತ್ತಿ ಕೊಯ್ಯೋರಿಲ್ಲ, ಸಮಯ ಕೂಡ ಬಹಳ ವೇಸ್ಟ್ ಆಗ್ತದೆ. ಮತ್ತೆ ಪ್ರತ್ಯೇಕವಾಗಿ ಅದಕ್ಕೆ ಅಂತೇಳಿ ಒಂದು ಪರ್ಮನೆಂಟ್ ಏಣಿಯನ್ನು ಇಡಬೇಕಾಗ್ತದೆ ಅಷ್ಟೇ ಎತ್ತರ ಮರ ಇದ್ರೆ. ಹಾಗಾಗಿ ಹೊಸತಾಗಿ ಕೃಷಿ ಮಾಡುವವರಿಗೆ ನನ್ನ ಸಲಹೆ ಏನಂತ ಹೇಳಿದ್ರೆ, ಮಿನಿಮಮ್ 10-12 ಫೀಟಿನ ನಾವೇನು ಕೊಕ್ಕೆ ಮಾಡಿ ಅದನ್ನು ಕೊಯ್ಯುತ್ತೇವೆ, ಆ ಎತ್ತರಕ್ಕೆ ಬರುವಷ್ಟು ನಾವು ಸ್ಟೆಪ್ ಗಳನ್ನು ಇಡಬೇಕು. ಕೊಕ್ಕದ ಮರಗಳು ಸಾಮಾನ್ಯ ಫಸ್ಟ್ ಸ್ಟೆಪ್ ಆಗಿ ಮತ್ತೆ ಎಗೆಗಳನ್ನು ಬಿಡುತ್ತದೆ, ಗೆಲ್ಲುಗಳನ್ನು ಬಿಡುತ್ತದೆ, ಪುನಃ ಒಂದು 3-4 ಫೀಟ್ 5 ಫೀಟ್ 6 ಫೀಟ್ ಎತ್ತರ ಹೋಗ್ತದೆ, ಅಲ್ಲಿಂದ ಮತ್ತೆ ಎಗೆಗಳನ್ನು ಬಿಡುತ್ತದೆ, ಗೆಲ್ಲುಗಳನ್ನು ಬ್ರಾಂಚ್ ಗಳನ್ನು ಕೊಡ್ತದೆ. ಆಗ ನಮ್ಮ ಒಂದು ಅಂದಾಜಿಗೆ ಬರುವಷ್ಟು ಹೈಟ್ ಗಳನ್ನು ಇಡಬೇಕು. ಸಾಮಾನ್ಯ ಒಂದು ಸ್ಟೆಪ್ ಮತ್ತೆ ಎರಡನೇ ಸ್ಟೆಪ್ಪಿನ ಹೈಟ್ ನೋಡಿಕೊಂಡು, ಅದು ಒಂದು ಸ್ಟೆಪ್ ಇಂದ ಎರಡು ಸ್ಟೆಪ್ಗೆ ಎಷ್ಟು ಹೈಟ್ ತಗೊಳ್ತದೆ, ಆ ಹೈಟ್ ಅನ್ನು ನಾವು ಕಂಪೇರ್ ಮಾಡಿಕೊಂಡು ಅದನ್ನು 3ನೇ ಸ್ಟೆಪ್ ಇಂದ ನಂತರ ಚಿಗುರುಗಳನ್ನು ಮೇಲಕ್ಕೆ ಹೋಗ್ಲಿಕ್ಕೆ ಬಿಡಬಾರದು. ಆ ರೀತಿ ನಾವು ಮೇಂಟೈನ್ ಮಾಡಿದ್ರೆ ನಮಗೆ ಹೈಟ್ ಮೇಂಟೈನ್ ಮಾಡಿಕೊಂಡು ನಮಗೆ ಸುಲಭವಾಗಿ ಸರಳವಾಗಿ ಒಂದು ವೇಳೆ ಕೆಲಸದವರು ಇಲ್ಲದಿದ್ರು ಮನೆ ಯಜಮಾನನೇ ಅದನ್ನು ಮಾಡ್ತಾನೆ, ಮನೆಯವರೇ ಕೆಲಸ ಮಾಡುತ್ತಿದ್ರು ಕೂಡ ಸಣ್ಣ ಪ್ರಮಾಣದಲ್ಲಿ ಕೃಷಿ ಮಾಡುವವರಿಗೆ ಬಹಳ ಸುಲಭವಾಗಿ ಕೊಕ್ಕವನ್ನು ಸಂಗ್ರಹ ಮಾಡಬಹುದು. ಈಗ ಪ್ರೂನಿಂಗ್ ಮಾಡುವಂತಹದ್ದು ಅಥವಾ ಗಿಡ ಸವರುವಂತಹದ್ದು ಅನ್ನುವಂಥದ್ದು ಎಲ್ಲಗೆ ಗೆಲ್ಲುಗಳನ್ನು ತೆಗೆಯುವಂತಹದ್ದು ಅಥವಾ ಒಂದಷ್ಟು ಉಳಿಸಬೇಕ ಹೇಗೆ? ಉಳಿಸಬೇಕು ಅಂದ್ರೆ ಅದರಲ್ಲಿ ಒಂದು ಗೆಲ್ಲಿನಿಂದ ಗೊಲ್ಲಿನ ಬುಡದಿಂದ ಸಾಮಾನ್ಯವಾಗಿ ಚಿಗುರುಗಳು ಬರುವಂತದ್ದು, ಆ ಬುಡದಲ್ಲಿ ಸಿಕ್ಕಾಪಟ್ಟೆ ಚಿಗುರುಗಳು ಬರ್ತದೆ. ಅದು ಗೆಲ್ಲಿನ ತುದಿಯಲ್ಲಿ ಮಾತ್ರ 3-4 ಎಲೆಗಳನ್ನು ಬಿಟ್ಟು ಬಾಕಿ ಗೆಲ್ಲಿನ ಮಧ್ಯಭಾಗದಲ್ಲಿ ಬರುವ ಚಿಗುರಿದಂತಹ ಅಂಶಗಳನ್ನೆಲ್ಲ ಬುಡದಿಂದ ಗೆಲ್ಲು ಸವರಿದೆ. ಗೆಲ್ಲು ಸವರುವಾಗಲೂ ಕೂಡ ಕತ್ತಿಯನ್ನು ಬಹಳ ಹರಿತವಾಗಿ ಇರಿಸಿಕೊಳ್ಬೇಕು. ಸಿಕ್ಕಾಪಟ್ಟೆ ಕಡಿದ್ರೆ ಮರಕ್ಕೆ ಗಾಯ ಆದ್ರೆ ಮರದಲ್ಲಿ ಇಳುವರಿ ಮುಂದಿನ ವರ್ಷ ಕಡಿಮೆ ಆಗಬಹುದು, ಆ ವರ್ಷವೇ ಅದರ ಪರಿಣಾಮ ಗೊತ್ತಾಗ್ತದೆ. ಒಂದು ವೇಳೆ ಸಿಪ್ಪೆ ಎದ್ದು ಹೋದ್ರೆ ಅದನ್ನು ಅಲ್ಲಿಗೆ ಬಹಳ ಪ್ರೆಸ್ ಮಾಡಿ ಕೈಯಲ್ಲಿ ಒತ್ತಿ ಹಿಡಿದು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಬಿಟ್ಟು ಅಥವಾ ಅಲ್ಲಿ ಒಂದು ದಾರದಲ್ಲಿ ಕಟ್ಟಿದ್ರೆ ಆ ಸಿಪ್ಪೆ ಅಲ್ಲಿಗೆ ಸೇರಿ ಪುನಃ ಆ ಸಿಪ್ಪೆ ಸೇರಿದ ಭಾಗದಲ್ಲಿ ಅದೇ ವರ್ಷ ಫಸಲು ಬರುವಂತಹ ಸಂಭವ ಕೂಡ ಇದೆ. ಇದು ಪ್ರತ್ಯಕ್ಷ ನಮ್ಮ ಅನುಭವ. ಹಾಗಾಗಿ ಎರಡೂ ಭಾಗದಿಂದ ಗೆಲ್ಲನ್ನು ಸವರಬೇಕು, ಒಂದೇ ಸೈಡಿಂದ ಕಡಿಬಾರದು. ಮೇಲಿನಿಂದ ಕೆಳಕ್ಕೆ ಸವರಿದ್ರೆ ಕೆಲವು ಸಲ ಸಿಪ್ಪೆ ಸಮೇತ ಬರ್ತದೆ. ಕೊಕ್ಕೋ ಮರಕ್ಕೆ ಇಡೀ ಜೀವ ಇರುವಂತದ್ದು ಅದರ ಸಿಪ್ಪೆಯಲ್ಲಿ, ಆ ಮರದ ಏನು ತೊಗಟೆ ಅಂತ ಹೇಳ್ತೇವಲ್ಲ ನಾವು, ಅದರಲ್ಲಿ ಅದರ ಸಂಪೂರ್ಣ ಜೀವ ಇರುವಂತದ್ದು. ಹಾಗಾಗಿ ಅದು ಹೆಚ್ಚು ಪ್ರಾಮುಖ್ಯ. ಗೆಲ್ಲು ಸವರುವಾಗ ಪ್ರಾಮುಖ್ಯವಾಗಿ ನೋಡಬೇಕಾದಂತದ್ದು ಗೆಲ್ಲಿನ ತುದಿ ಭಾಗದಲ್ಲಿ 3-4 ಎಲೆಗಳನ್ನು ಬಿಟ್ಟು ಬಾಕಿ ಎಲ್ಲ ಚಿಗುರುಗಳನ್ನು ತೆಗೆಯುವಂತದ್ದು. ಮತ್ತೆ ಎಷ್ಟು ಸ್ಟೆಪ್ ನಮಗೆ ಬೇಕು ಅಂತ ಹೇಳೋದನ್ನು ಪ್ರತಿ ವರ್ಷ ಗಮನಿಸಬೇಕು. ಹೊಸ ಹೊಸ ಗಿಡಗಳಾದ್ರೆ ಎಷ್ಟು ಎತ್ತರಕ್ಕೆ ಹೋಗುತ್ತದೆ ಅಂತ ನೋಡಿಕೊಂಡು ಅಲ್ಲಿ ಗೆಲ್ಲು ಸವರಿ ಅದನ್ನು ಸರಿ ಮಾಡಿಕೊಳ್ಬೇಕು. ಈಗ ಗಿಡ ಸವರದಕ್ಕೂ ಕೂಡ ಮಾಮೂಲಿ ಕತ್ತಿಯನ್ನು ಉಪಯೋಗಿಸುವುದು ಅಥವಾ ಗರಗಸದಂತ ಕತ್ತಿ ಬೇಕಾ? ಮಾಮೂಲು ಕತ್ತಿಯೇ ಒಳ್ಳೇದಾಗುದು. ಮಾಮೂಲು ಕತ್ತಿ ಸ್ವಲ್ಪ ಸಣ್ಣ ಗಾತ್ರದ ಕತ್ತಿಯನ್ನು ಉಪಯೋಗಿಸಬೇಕು. ಗರಗಸದಂತದನ್ನು ಉಪಯೋಗ ಮಾಡುವಂತವರು ಇದ್ದಾರೆ, ಆದ್ರೆ ಈಗ ಪ್ರೂನಿಂಗ್ಗೆಲ್ಲ ಹೊಸ ಹೊಸ ಉಪಕರಣಗಳು ಬಂದಿದೆ, ಅದೆಲ್ಲ ನಮಗೆ ಪ್ರಾಕ್ಟಿಕಲಿ ನಮಗೆ ಬಹಳ ಸ್ಲೋ ಆಗ್ತದೆ. ಮತ್ತೆ ನಮ್ಮಲ್ಲಿ ಅದಕ್ಕೆ ಈಗ ಸದ್ಯಕ್ಕೆ ನುರಿತ ಕೆಲಸಗಾರರು ಇರುವ ಕಾರಣ ಅದು ನಡೀತದೆ. ಆಮೇಲೆ ಈಗ ಕೊಕ್ಕೋ ಕೃಷಿಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಳಿಲು ಮತ್ತು ಹೆಗ್ಗಣಗಳು ಇಂಥವುಗಳಿಂದ ಬೇರು ಕೂಡ ಇರಬಹುದು ಕೆಲವೊಂದು ಪ್ರದೇಶಗಳಲ್ಲಿ, ಇವುಗಳ ನಿರ್ವಹಣೆ ಮಾಡುವುದು ಹೇಗೆ? ನಿರ್ವಹಣೆಗೆ ಅಂತ ಹೇಳಿದ್ರೆ ಸಾಮಾನ್ಯ ಕೊಕ್ಕವನ್ನು ನಾವು ಹಣ್ಣಾದಾಗೆ ಕೊಯ್ಬೇಕು. ಆದಷ್ಟು ಎಲ್ಲ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ವಾರಕ್ಕೊಂದ್ಸಲ ಕೊಯ್ತಾರೆ, ಇಲ್ಲದ್ರೆ 10 ದಿವಸಕ್ಕೊಂದ್ಸಲ ಕೊಯ್ತಾರೆ, ಈ ರೀತಿ ಮಾಡಬಾರದು. ನಮ್ಮ ತೋಟದಲ್ಲಿ ಸಾಮಾನ್ಯ 1-2 ದಿವಸಕ್ಕೆ ಹಣ್ಣಾಗ್ತದೆ. ಎಲ್ಲರಿಗೂ ಅವರವರ ಒಂದು ತೋಟದಲ್ಲಿ ಅನುಭವ ಇರುತ್ತದೆ ಎಷ್ಟು ದಿವಸದಲ್ಲಿ ಕೊಕ್ಕೋ ಹಣ್ಣಾಗ್ತದೆ ಅಂತೇಳಿ. ಸ್ವಲ್ಪ ಹಣ್ಣಾದ ಕೂಡಲೇ ಅದನ್ನ ಆಗಾಗ ಒಂದು ಯಾ ಎರಡು ಕೆಲಸದವರ ಅದಕ್ಕೆ ನಿರಂತರವಾಗಿ ಕೊಕ್ಕೋ ಒಳ್ಳೆ ಸೀಸನ್ ನ ಟೈಮಲ್ಲಿ ಹೋಗಿ ಸಂಗ್ರಹ ಮಾಡ್ತಾ ಇರಬೇಕು. ಹಾಗಿದ್ರೆ ಸ್ವಲ್ಪ ಈ ಅಳಿಲು ಇಳಿಗಳದಂತ ಇಂಥ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತದೆ. ನಾವು ಮೇನ್ ಕಂಡಂತ ವಿಷಯ ಅದು. ಸಂಗ್ರಹ ಮಾಡೋದು ನಿಧಾನ ಆದ ಕೂಡಲೇ ಪ್ರಾಣಿಗಳ ಹಾವಳಿ ಹೆಚ್ಚಾಗಿ ಸ್ವಲ್ಪ ಕೊಕ್ಕೋ ಬೀಜ ವೇಸ್ಟ್ ಆಗ್ತದೆ. ಕೊಕ್ಕೋ ಬೀಜವನ್ನು ಹಾಗೆ ನಾವು ದಿವಸಲು ಕೊಯ್ತಾ ಇದ್ರೆ ಇಲಿ ತಿಂದಂತಹ ಬೀಜಗಳನ್ನು ನಾವು ಹೆಕ್ಕಿ ಒಳ್ಳೆ ಬೀಜ ಆದ್ರೆ ಹೆಕ್ಕಬಹುದು. ಇಲಿ ತಿಂದದಾದ್ರೆ ಇಲಿ ಅಥವಾ ಅಳಿಲು ತಿಂದ್ರೆ ಅಲ್ಲೇ ಬೀಜವನ್ನು ಹಾಕ್ತದೆ. ಡೈಲಿ ಸಂಗ್ರಹ ಮಾಡಿದ್ರೆ ನಮಗೆ ಫ್ರೆಶ್ ಬೀಜ ಸಿಗ್ತದೆ. 3-4 ದಿವಸ ಕಳೆದ್ರೆ ಅದರ ಕ್ವಾಲಿಟಿ ಹೋಗ್ತದೆ ಆ ಬೀಜದ್ದು. ಅದಕ್ಕೆ ಅದರ ಮೇಲೆ ನೀರು ಬೀಳಬಹುದು, ಇರಿಗೇಷನ್ ಮಾಡುವಾಗ ನೀರು ಬೀಳ್ತದೆ ಅಥವಾ ಅದು ಮೊಳಕೆ ಬರಬಹುದು, ಹೀಗಾಗಿ ಅದು ವೇಸ್ಟ್ ಆಗ್ತದೆ. ದಿವಾಸರ ಸಂಗ್ರಹ ಮಾಡಿದ್ರೆ ಒಂದು ವೇಳೆ ಇಲ್ಲಿ ಅಥವಾ ಅಳಿಲು ತಿಂದ್ರೆ ನಮಗೆ ಸಿಗ್ತದೆ. ಕಬ್ಬೆಕ್ಕು ಇಂಥದ್ದು ತಿಂದ್ರೆ ನಮಗೆ ಸಿಕ್ಕುವುದಿಲ್ಲ, ಅದು ಹೊಟ್ಟೆ ಒಳಗೆ ನುಂಗಿಕೊಂಡು ಹೋಗ್ತದೆ. ಈಗ ಮಳೆಗಾಲದಲ್ಲಿ ವಿಶೇಷವಾಗಿ ಕಾಯಿ ಕೊಳೆಯುವಂತ ಒಂದು ರೋಗ, ಕಪ್ಪಾಗುವಂತ ಒಂದು ರೋಗ ಕೂಡ ಬರ್ತದೆ, ಸಾಮಾನ್ಯವಾಗಿ ಹೇಳುವಂತದ್ದು ಕೊಳೆ ರೋಗ ಅಂತ ಹೇಳಿ, ಇದರ ನಿರ್ವಹಣೆ ಹೇಗೆ? ಅದಕ್ಕೆ ಬೋರ್ಡೋ ಸ್ಪ್ರೇಯೇ ಪ್ರಧಾನವಾಗಿ ಬೇಕಾದಂತದ್ದು. ಬೋರ್ಡೋ ಸ್ಪ್ರೇ ನಾನು ನನ್ನ ಅನುಭವದಲ್ಲಿ ಒಂದು ನಮ್ಮ ಅಡಿಕೆಗೆ ಕೊಟ್ಟಾಗ ತಿಂಗಳಿಗೊಂದ್ಸಲ ಕೊಟ್ಟರೆ ಕೊಕ್ಕೋಗೆ ಸಾಕಾಗುದಿಲ್ಲ. ಕೊಕ್ಕೋಗೆ ಬಹುಶಃ ಒಂದು 15 ದಿವಸಕ್ಕೊಂದ್ಸಲ ಕೊಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ನನ್ನಿಂದ ಕೊಡ್ಲಿಕ್ಕೆ ಆಗ್ಲಿಲ್ಲ ಇಷ್ಟರವರೆಗೆ ಪ್ರಾಮಾಣಿಕವಾಗಿ. ಒಂದು ತಿಂಗಳಿಗೆ ಒಂದ್ಸಲ ಕೊಟ್ಟು ನೋಡಿದ್ದೇನೆ, ಅದು ಬೋರ್ಡೋ ಬಿಟ್ಟು ಬೇರೆ ಯಾವುದು ಕೂಡ ಕೊಕ್ಕಕ್ಕೆ ನಡೆಯುವುದಿಲ್ಲ. ಕೆಲವರು ಬಯೋಫೈಟ್ ಇಂಥದ್ದೆಲ್ಲ ನಡೀತದೆ ಅಂತ ಹೇಳ್ತಾರೆ, ನನಗೆ ನಾನು ಅದನ್ನು ಕೂಡ ಸ್ಪ್ರೇ ಮಾಡಿ ನೋಡಿದ್ದೇನೆ, ಅದು ಯಾವುದೇ ಪ್ರಯೋಜನ ಕೊಡಲಿಲ್ಲ. ಕೊಕ್ಕೋವಿಗೆ ನೇರ ಸ್ಪ್ರೇ ಮಾಡುವುದಕ್ಕಿಂತ ನನ್ನ ಅನುಭವದಲ್ಲಿ ಕೊಕ್ಕೋ ಮರದ ತೊಗಟೆಗೆ ಸ್ಪ್ರೇ ಮಾಡುವುದು ಹೆಚ್ಚು, ಗೆಲ್ಲುಗಳಿಗೆ ಹೆಚ್ಚು. ಔಷಧಿ ಬಿದ್ದಷ್ಟು ಅದರ ಕೊಳೆ ರೋಗ ಕಡಿಮೆ ಆಗ್ತದೆ, ಔಷಧಿ ಸ್ವಲ್ಪ ವೇಸ್ಟ್ ಆಗ್ತದೆ. ಯಾಕಂತ ಹೇಳಿದ್ರೆ ನಮಗೆ ಏಮ್ ಆಗಿ ಪಾಯಿಂಟೆಡ್ ಆಗಿ ನಮಗೆ ಔಷಧವನ್ನು ಕೆಲವು ಸಲ ಕೊಡ್ಲಿಕ್ಕೆ ಆಗುದಿಲ್ಲ, ವೇಸ್ಟ್ ಆಗ್ತದೆ, ಸ್ವಲ್ಪ ವೇಸ್ಟೇಜ್ ಜಾಸ್ತಿ ಕೊಕ್ಕೋಗಿ ಔಷಧಿ ಕೊಡ್ಲಿಕ್ಕೆ ಹೋದ್ರೆ. ಆದ್ರೆ ಬೋರ್ಡೋ ಒಂದಿಷ್ಟು ಒಂದು ಏನು ಅಡಿಕೆಗೆ ಕೊಡ್ತೇವೆ ನಮ್ಮ ಪ್ರಮಾಣ ನಮ್ಮ ತೋಟದಲ್ಲಿ, ಅದೇ ಪ್ರಮಾಣವನ್ನು ಕೊಕ್ಕೋವಿಗೆ ಒಂದು ಸ್ವಲ್ಪ ಹೆಚ್ಚು ಕೊಡಬೇಕಾದಂತ, ಅದು ಪ್ರಾಯೋಗಿಕವಾಗಿ ಎಷ್ಟು ಆಗ್ತದೆ ಅಂತ ಹೇಳುದು ನನಗೆ ಗೊತ್ತಿಲ್ಲ. ಆದ್ರೆ ಆ ಕೂಡಿದವರಿಗೆ ಅದನ್ನು ಮಾಡಬಹುದು. ಆಮೇಲೆ ಈಗ ವರ್ಷಕ್ಕೆ ಒಂದು ಫಸಲು ಬರುವಂತಹ ಅಥವಾ ಎರಡು ಮೂರು ಬರ್ತದೆ, ಹೇಗೆ ಇದು? ಸಾಮಾನ್ಯವಾಗಿ ವರ್ಷ ಪೂರ್ತಿ ಆದಾಯ ಕೊಡ್ತೇವೆ ನಾವು. ಸರಿಯಾಗಿ ಗೆಲ್ಲು ಸವರಿದ್ರೆ ಈಗ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಸ್ವಲ್ಪ ಇನ್ನು ಕಡಿಮೆ ಆಗ್ತಾ ಹೋಗ್ತದೆ. ಈ ವರ್ಷ ಮಳೆಗಾಲದಲ್ಲಿ ಈಗ ಪ್ರಸ್ತುತ ಈಗ ಇನ್ನೂ ಇಳುವರಿ ಇರಬೇಕಿತ್ತು. ಈ ವರ್ಷದ ಸೀಸನ್ ಕೊಕ್ಕೋ ಇದು ಚೇಂಜ್ ಆಗಿದೆ. ಈ ಏನು ಗ್ಲೋಬಲ್ ವಾರ್ಮಿಂಗ್ ಏನು ಹೇಳ್ತಾರಲ್ಲ, ಅದರ ಪರಿಣಾಮ ಏನು ಅಂತ ಹೇಳಿ ಗೊತ್ತಿಲ್ಲ. ಕೊಕ್ಕೋ ಕೂಡ ತನ್ನ ಸ್ವಭಾವವನ್ನು ಈಗ ಬದಲಿಸ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ನಾನು ಗಮನಿಸ್ತಾ ಇದ್ದೇನೆ. ಇಲ್ಲದಿದ್ದರೆ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ವರೆಗೆ ಕೊಕ್ಕೋ ಇರುತ್ತದೆ, ಈ ವರ್ಷ ಜುಲೈಯಲ್ಲೇ ಕೊಕ್ಕೋ ಸೀಸನ್ ಮುಗಿಯಿತು. ಹಾಗೆಂತೇಳಿ ಸಿಗುವಂತಹ ಅವಧಿಯಲ್ಲಿ ಬಹಳ ಹೆಚ್ಚು ಪ್ರಮಾಣದಲ್ಲಿ ಸಿಕ್ಕಿದೆ. ಈಗ ನಾನು ಇತ್ತೀಚೆಗೆಲ್ಲ ನನ್ನ ಬಿಲ್ಗಳನ್ನು ತೆಗೆದು ನೋಡಿದೆ, ಸಾಮಾನ್ಯ ಫೆಬ್ರವರಿ ಮಾರ್ಚ್ ಇಂದ ಪ್ರಾರಂಭವಾಗಿ ಈ ತನಕ ಜುಲೈ ಈ ವಾರದವರೆಗೆ ಅತ್ಯಧಿಕ ಇಳುವರಿ ಕೊಟ್ಟಿದೆ. ಆದ್ರೆ ಇನ್ನು ಬಹಳ ಕಡಿಮೆ ಇಳುವರಿ, ಇನ್ನು ಏನೂ ಇಲ್ಲ ಕಾಯಿಗಳು ತೋಟದಲ್ಲಿ ನೋಡಿದರೆ. ಸಾಮಾನ್ಯವಾಗಿ ಡಿಸೆಂಬರ್ ನಲ್ಲಿ ಬಹಳ ಕಡಿಮೆ ಇರ್ತದೆ ಹೂ, ಡಿಸೆಂಬರ್ ಸಮಯದಲ್ಲಿ ಚಳಿ ಸಮಯದಲ್ಲಿ ಹೂ ಬಿಡುವಂತ ಸಮಯ, ಆಗ ಸ್ವಲ್ಪ ಕೊಕ್ಕ ಕಡಿಮೆ ಆಗ್ತದೆ ಡಿಸೆಂಬರ್ ಮತ್ತು ಜನವರಿ. ಫೆಬ್ರವರಿಯಿಂದ ಹಾಗೆ ಸ್ಟಾರ್ಟ್ ಆಗ್ತದೆ. ಸರಿಯಾಗಿ ಗೆಲ್ಲು ಸವರುವವರು ಮತ್ತು ಅದಕ್ಕೆ ಸರಿಯಾಗಿ ಗೊಬ್ಬರ ನೀರು ಕೊಡುವವರಿಗೆ ಸಾಮಾನ್ಯ ಇಡೀ ವರ್ಷ ಸಣ್ಣ ಮಟ್ಟಿಗಾದರೂ ಆದಾಯವನ್ನು ಕೊಟ್ಟುಕೊಂಡೇ ಇರುತ್ತದೆ ಕೊಕ್ಕೋ. ಹೆಚ್ಚು ಕಾಲ ಸಿಗುವಂತದ್ದು ಬೇಸಿಗೆ ಕಾಲದಿಂದ ಮಳೆಗಾಲ ಮಧ್ಯದವರೆಗೆ. ಈಗ ಬೇಸಿಗೆಯಲ್ಲಿ ಸಿಗುವಂತಹ ಹಣ್ಣಿನ ಅಥವಾ ಬೀಜದ ಒಂದು ಗುಣಮಟ್ಟಕ್ಕೂ ಮಳೆಗಾಲದಲ್ಲಿ ಸಿಗುವುದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಾ? ಬೇಸಿಗೆಯಲ್ಲಿ ಸಿಗುವದಕ್ಕೆ ಸ್ವಲ್ಪ ವೆಯ್ಟ್ ಕಡಿಮೆ ಇರ್ತದೆ, ಯಾಕೆಂತ ಹೇಳಿದ್ರೆ ನೀರಿನಂಶ ಆಗ ಕಡಿಮೆ, ಆಗ ಬೀಜದ ಕ್ವಾಲಿಟಿ ಒಳ್ಳೆದಿರ್ತದೆ. ಮಳೆಗಾಲದಲ್ಲಿ ನೀರಿನಂಶ ಜಾಸ್ತಿ ಆಗ್ತದೆ ಕೊಕ್ಕೋದ ಬೀಜದಲ್ಲಿ, ಅದರ ಹೊರಭಾಗದ ಸಿಪ್ಪೆ ಇದರಲ್ಲಿ ಅದು. ಹಾಗಾಗಿ ಕ್ವಾಲಿಟಿ ವೈಸ್ ಬೇಸಿಗೆಯದ್ದೇ ಒಳ್ಳೇದು. ಆದ್ರೆ ಕೃಷಿಕನಿಗೆ ಯಾವತ್ತು ಮಳೆಗಾಲದಲ್ಲಿ ಹೆಚ್ಚು ಆದಾಯ ಬರ್ತದೆ? ವೆಟ್ ಬೀನ್ಸ್ ಕೊಡ್ತಿದ್ರೆ ಮಾತ್ರ, ಅವು ಒಣಗಿಸಿ ಮಾರ್ತಿದ್ರೆ ಅವನಿಗೆ ಮಳೆಗಾಲದಲ್ಲಿ ನಷ್ಟ. ಹಾಗಾಗಿ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಮೊದಲಿನಲ್ಲೇ ಪದ್ಧತಿ ಏನು ಅಂತ ಹೇಳಿದ್ರೆ, ನಮ್ಮ ಈ ಒಂದು ಕೃಷಿ ನಾವೇನು ಅನುಸರಿಸಿಕೊಂಡು ಬಂದಿದ್ದೇವೆ, ನಮ್ಮ ಆದಾಯದ ಮೂಲವಾಗಿ ಅದು ಕೊಕ್ಕೋ ವೆಟ್ ಬೀನ್ಸ್. ನಮಗೆ ಬೇಕಾದ ಮಳೆಗಾಲದ ಸಂದರ್ಭದಲ್ಲಿ ಸಾಮಾನ್ಯ ಅಡಿಕೆಗೆಲ್ಲ ಸ್ವಲ್ಪ ರೇಟ್ ಡೌನ್ ಇರ್ತದೆ, ಆ ಸಂದರ್ಭದಲ್ಲಿ ಹೆಚ್ಚು ನಮಗೆ ಸ್ವಲ್ಪ ಆದಾಯ ಕೊಡುವಂಥದ್ದು ಕೊಕ್ಕೋ. ನಮಗೆ ನಮ್ಮ ದಿನನಿತ್ಯದ ಖರ್ಚುಗಳು, ತೋಟದ ಕೃಷಿಯ ಖರ್ಚುಗಳು ನಡಿಬೇಕಿದ್ರೆ ಆ ಸಂದರ್ಭದಲ್ಲಿ ಒಂದು ಆದಾಯದ ಮೂಲವಾಗಿ ಕೊಕ್ಕೋ ಸಹಾಯಕ ಆಗ್ತದೆ. ಈಗ ದೊಡ್ಡ ಮಟ್ಟಿನಲ್ಲಿ ಈ ಕೊಕ್ಕೋ ಕೃಷಿಯನ್ನ ಮಾಡುವಂತವರಿಗೆ ಈ ಕೊಕ್ಕೋನ ಒಡೆಯುವಂತಹದ್ದು ಮತ್ತು ಬೀಜವನ್ನ ಪ್ರತ್ಯೇಕ ಮಾಡುವಂತಹದ್ದು, ಇದಕ್ಕೆ ಏನಾದರೂ ಕೈ ಸಾಧನ ಏನಾದರೂ ಬಂದಿದೆಯಾ? ಸಾಧನಗಳು ಸಾಕಷ್ಟು ಬಂದಿದೆ, ನಾನು ಕೂಡ ಅದರ ಬಗ್ಗೆ ಸುಮಾರು ಅನ್ವೇಷಣೆಗಳನ್ನು ಮಾಡಿದ್ದೇನೆ. ಇತ್ತೀಚೆಗೆ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ತವಣೂರಲ್ಲಿ ಅದನ್ನ ಮಾಡಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ದೇನೆ. ಆದ್ರೆ ಅಲ್ಲಿ ಹೋಗಿ ನೋಡ್ಲಿಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ. ಸಾಮಾನ್ಯ 90% ಅದು ಒಳ್ಳೆಯ ಪರಿಣಾಮವನ್ನು ಕೊಡ್ತದೆ ಅಂತ ಅಲ್ಲಿ ಅದನ್ನ ಅಲ್ಲಿಯ ಡೀನ್ ಅದನ್ನ ತಯಾರು ಮಾಡಿ ಅಲ್ಲಿ ಏನು ಸಂಸ್ಥೆಯ ಪ್ರಮುಖರಿದ್ದಾರೆ ಅವರು ನನಗೆ ಹೇಳಿದ್ದಾರೆ, ಹೋಗಿ ನೋಡ್ಬೇಕು ಅಂತ ಇದೆ. ಆಮೇಲೆ ಫಾರಿನ್ ಕಂಟ್ರಿಗಳಲ್ಲಿ ಸಾಕಷ್ಟು ಮಿಷನ್ಗಳು ಬಂದಿದೆ, ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ ನಮಗೆ ಸಾಕಷ್ಟು ಮಿಷನ್ಗಳು ಕಾಣ್ತದೆ. ಕೆಲವು ಮೆಷಿನ್ ಅನ್ನ ವೇರ್ಹೌಸ್ ಇರುವಂತವ್ರು ಅಂದ್ರೆ ಅದರ ಮಾರಾಟ ಮಾಡುವಂತವ್ರ ಹತ್ರ ಸಂಪರ್ಕ ಕೂಡ ಮಾಡಿದಾಗ ಅವರು ಅನ್ವೇಷಣೆ ಮಾಡಿ ಇನ್ನೂ ಅದರಲ್ಲಿ ಯಾವ ಮಿಷಿನ್ ನಮಗೆ ಒಳ್ಳೇದು ಅಂತ ಹೇಳೋದನ್ನು ತಿಳಿತಾ ಇದ್ದೇನೆ. ಸಾಧ್ಯ ಆದ್ರೆ ನನಗೆ ಅದನ್ನೊಂದು ಮಾಡಬೇಕು ಅಂತ ಒಂದು ಆಸಕ್ತಿ ಇದೆ. ಈಗ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ ಫಾರಿನ್ ಮೆಷಿನ್ಗಳನ್ನು ಕಂಪೇರ್ ಮಾಡಿದಾಗ ನಮಗೆ ಲೇಬರ್ 50% ಸೇವ್ ಆಗಬಹುದು. ಈಗ ಸಂಸ್ಕರಣೆ ಮಾಡಿ ಮಾರಾಟ ಮಾಡುವಂತಹದ್ದು ಒಳ್ಳೇದು ಅಥವಾ ಹಸಿಯಾಗಿ ಮಾರಾಟ ಮಾಡಿದ ಹೆಚ್ಚು ಲಾಭದಾಯಕ? ಅದು ಕೃಷಿಕನ ಮೇಲೆ ಡಿಪೆಂಡ್. ಕೃಷಿಕನಿಗೆ ಟರ್ನ್ ಓವರಿಗೆ ಅಂದ್ರೆ ಅವನ ಖರ್ಚುಗಳಿಗೆ ವೆಟ್ ಬೀನ್ಸ್ ಮಾರಿಯೇ ಅವನಿಗೆ ಅನುಕೂಲ ಅಂತ ಆದ್ರೆ ಅದೇ ಒಳ್ಳೇದು. ಇಲ್ಲ, ನನಗೆ ಹೋಲ್ಡ್ ಮಾಡುವ ಕೆಪಾಸಿಟಿ ಇದೆ, ನಾನು ಬೇರೆ ಕೃಷಿಯಲ್ಲಿ ನಿಭಾಯಿಸಬಲ್ಲೆ ಅಂತ ಇರುವವನಿಗೆ ಒಣಗಿಸಿ ಮಾರುವುದು ಹೆಚ್ಚು ಲಾಭದಾಯಕ ಅಂತ ನನಗೆ ಕಾಣ್ತದೆ. ನಾನು ಕೂಡ ಸುಮಾರು ಸಲ ಪ್ರಯತ್ನ ಮಾಡಿದ್ದೇನೆ, ಆದರೆ ಇಲ್ಲಿ ಸಾಕಷ್ಟು ಇಂಟರ್ಕ್ರಾಪ್ಗಳ ರಬ್ಬರು ಮತ್ತೆ ಎಲ್ಲ ಕೃಷಿಗಳಿರುವ ಕಾರಣ ನನಗಿರುವ ನನ್ನ ಸಾಮರ್ಥ್ಯದ ಏನು ಕೆಲಸಗಾರರು ನನ್ನ ಹತ್ರ ಎಷ್ಟು ಇದ್ದಾರೆ ಅದಕ್ಕೆ ಅನುಗುಣವಾಗಿ ನನಗೆ ವೆಟ್ ಬೀನ್ಸೇ ಒಳ್ಳೇದು ಅಂತೇಳಿ. ಮತ್ತೆ ಈ ಒಂದು ವಿಷಯ ಮಳೆಗಾಲದಲ್ಲಿ ಒಂದು ಆದಾಯದ ಮೂಲ, ಇದು ನಮಗೊಂದು ಅಭ್ಯಾಸ ಆಗಿ ಹೋಗಿದೆ. ಮಳೆಗಾಲದಲ್ಲಿ ಅಡಿಕೆ ಮಾರುವಂತ ಕ್ರಮ ಇಲ್ಲ, ಕೊಕ್ಕೋದಲ್ಲಿ ನಾವು ನಿರ್ವಹಣೆ ಮಾಡ್ತೇವೆ ಮೋಸ್ಟ್ ಆಫ್ ದ ಒಂದು 3-4 ತಿಂಗಳುಗಳು. ಆಮೇಲೆ ಈಗ ಕೊಕ್ಕೋ ಸಿಪ್ಪೆ ಅಥವಾ ಹಣ್ಣಿನ ಒಂದು ಸಿಪ್ಪೆ ಇದೆಯಲ್ಲ, ಇದರ ಒಂದು ಉಪಯೋಗ ಏನು ಅಂತ? ಜಾನುವಾರುಗಳಿಗಂತೂ ಮೇವಾಗಿ ಬಳಕೆ ಮಾಡಬಹುದು, ಅದಲ್ಲದೆ ಬೇರೆ ಏನಾದ್ರು ಉಪಯೋಗ ಇದೆಯಾ? ಬೇರೆ ಖಂಡಿತವಾಗಿಯೂ ಇದೆ. ಕೊಕ್ಕೋ ನಾವು ಕೊಕ್ಕೋ ಓಡನ್ನ ಸಿಪ್ಪೆಯನ್ನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಹೆಚ್ಚಿನವರು ಅಡಿಕೆ ಮರದ ಬುಡಕ್ಕೆ ಹಾಕಿದ್ರು ಕೂಡ ಏನು ತೊಂದರೆ ಇಲ್ಲ, ಆದ್ರೆ ಈ ಇತ್ತೀಚೆಗೆಲ್ಲ ಹುಡಿ ಮಾಡೋ ಮಿಷಿನ್ ಗಳೆಲ್ಲ ಬಂದಿದೆ, ಈ ಸೊಪ್ಪನ್ನ ಸೋಗೆಯನ್ನ ಹುಡಿ ಮಾಡುವಂತ ಮಿಷಿನ್ಗಳು, ಅಂತದ್ರಲ್ಲಿ ಇದನ್ನು ಮಿಷಿನ್ಗಳಲ್ಲಿ ಹುಡಿ ಮಾಡಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಇದು ಒಣಗಿದ ನಂತರ ಒಳ್ಳೆ ಗೊಬ್ಬರ ಆಗ್ತದೆ ಅಂತೇಳಿ ನನ್ನ ಭಾವನೆ. ನಾನು ಈ ಎಡೆಗಿಡಗಳನ್ನ ನೆಡುವಾಗ, ಎಡೆಗಿಡಗಳನ್ನ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ನಾವು ತುಂಬಿಸಿ ಮೊಳಕೆ ಬೆರೆಸಿದ ಗಿಡ ಆದ್ಮೇಲೆ ಒಂದು ವರ್ಷ ಆದ್ಮೇಲೆ ನಾವು ತೋಟದಲ್ಲಿ ನೆಡ್ತೇವೆ. ಅದಕ್ಕೆ ಮಣ್ಣಿನ ಪ್ರಮಾಣವನ್ನ ಕಮ್ಮಿ ಮಾಡಿ ಕೇವಲ ಈ ಕೊಕ್ಕೋದ ಪಾಡುಗಳನ್ನೇ ಹುಡಿ ಮಾಡಿ ಅದು ಒಣಗಿದ ನಂತರ ಸ್ವಲ್ಪ ಕಪ್ಪಾಗಿ ಗೊಬ್ಬರದಾಗೆ ಆಗ್ತದೆ, ಅದನ್ನೇ ಜಾಸ್ತಿ ಪ್ರಮಾಣದಲ್ಲಿ ಇಟ್ಟುಕೊಂಡು ಅದರಲ್ಲಿ ಬೀಜವನ್ನ ಮಾಡಿ ಮೊಳಕೆ ಬರೆಸಿ ಗಿಡ ಮಾಡಿದ್ದೇನೆ. ಬಹಳ ಅತ್ಯದ್ಭುತವಾಗಿ ಬಂದಿದೆ, ಒಳ್ಳೆ ಬೇಗ ಎಡೆಗಿಡವಾಗಿ ಅದು ತೋಟದಲ್ಲಿ ಬೆಳವಣಿಗೆ ಕೂಡ ಆಗ್ತದೆ. ತರಕಾರಿ ಸಾಲು ಮಾಡುವವರು ಕೂಡ ಅದನ್ನು ಅದು ಕೊಳಿಬೇಕು, ಕೊಳ್ತು ಒಳ್ಳೆ ಪುಡಿ ಪುಡಿ ಆಗಬೇಕು. ಆನಂತರ ತರಕಾರಿ ಸಾಲುಗಳನ್ನು ಮಾಡಿ ಮಳೆಗಾಲದಲ್ಲಿ ನಾವೇನು ಮಾಡ್ತೇವೆ, ಒಂದು ಕಡೆಯಲ್ಲಿ ಸರಿಯಾಗಿ ತೊಳೆದು ಹೋಗದ ರೀತಿಯಲ್ಲಿ ಅದನ್ನು ಶೇಖರಣೆ ಮಾಡಬೇಕು. ಅದು ಕೊಳತು ಒಣಗಿ ಪುಡಿಯಾಗಿ ಗೊಬ್ಬರದ ರೀತಿಯಲ್ಲಿ ಆಗ್ತದೆ. ಮತ್ತೆ ಕೆಲವು ಸಂಶೋಧಕರಲ್ಲಿ ಟ್ರೈಕೋಡರ್ಮ ಕೂಡ ಇದೆ ಅಂತ ಹೇಳಿದ್ದಾರೆ, ಅದು ಒಂದು ನನ್ನ ಅನುಭವಕ್ಕೆ ಬಂದಿದೆ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಕೊಕ್ಕೋ ಗಿಡ ಬೇಡ ಅಂತ ಹೇಳಿ ಕತ್ತಿ ಹಿಡ್ಕೊಂಡು ತೋಟಕ್ಕೆ ಹೋಗುವವರಿಗೆ ನಿಮ್ಮ ಸಲಹೆ ಏನು? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವ. ಕೃಷಿಯಲ್ಲಿ ಯಾರು ಕೂಡ ಒಬ್ಬ ಮಾಡಿದ ಕೃಷಿಯನ್ನ ನನ್ನ ಅನುಭವದಲ್ಲಿ ಯಾರು ಒಪ್ಪುವುದಿಲ್ಲ. ಅವ ಮಾಡಿದ ಕೃಷಿಗಿಂತ ನನ್ನ ಕೃಷಿ ಒಳ್ಳೆದಂತ ಹೆಚ್ಚಿನ ಕೃಷಿಕರು ಹೇಳ್ತಾರೆ, ಯಾಕೆಂತೇಳಿದ್ರೆ ಅದು ಅವರವರ ಅನುಭವ. ಆದ್ರೆ ನಾನು ಕೃಷಿಯಲ್ಲಿ ಕೊಕ್ಕೋವೇ ಮೇಲು ಅಂತೇಳಿ ಯಾರಿಗೂ ಕೂಡ ಬೊಟ್ಟು ಮಾಡಿ ಹೇಳಿಕೆ ತಯಾರಿಲ್ಲ. ಅವರವರ ಕೃಷಿ ಅವರವರಿಗೆ. ಆದ್ರೆ ಕೊಕ್ಕೋವನ್ನ ಮಾಡಬಾರದು ಅಂತ ಹೇಳುವ ಮನೋಭಾವ ನಿಮ್ಮಲ್ಲಿದ್ರೆ ದಯವಿಟ್ಟು ಒಂದು ಇಂಟರ್ ಕ್ರಾಪ್ ಆಗಿ ಮಾಡಿ. ನಾನೊಂದು ಅನುಭವ ಹೇಳ್ತೇನೆ. ನನ್ನ ತಂದೆಯವರು 1990 ಇಸವಿಯಿಂದ 2-3 ಆಸ್ತಿಗಳನ್ನ ನಿರಂತರವಾಗಿ ಮಾಡಿಕೊಂಡು ಬಂದರು. ಆವಾಗ ನಮಗೆ ಮಳೆಗಾಲದಲ್ಲಿ, ನಾನು ಈಗಾಗಲೇ ಹೇಳಿದ್ದೇನೆ, ಮಳೆಗಾಲದಲ್ಲಿ ಒಂದು ಸೋರ್ಸ್, ಒಂದು ಸಲ ಏನಾಯ್ತು ಅಂತ ಹೇಳಿದ್ರೆ ನಾವು ಕಡಿಲಿಕ್ಕೆ ತಯಾರಾಗಿದ್ದೆವು. ಆಗ 14 ರೂಪಾಯಿ ಇತ್ತು. ನನ್ನ ತಂದೆಯವರು ನಾನು ತೋಟದಲ್ಲಿ ಕೂತು ಕಡಿಬೇಕು ಅಂತೇಳಿ ಪ್ಲಾನ್ ಮಾಡಿದೆವು. ಆ ವಾರ ನಮಗೆ ಕೆಲಸದವ್ರ ಹತ್ರ, ನಾವು ಆಗ್ಲೇ ಕೆಲಸದವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡೆವು ಇಂದಿನ ವಾರ ಕಡಿಯುವುದು ಅಂತೇಳಿ. ಅವ್ರಿಗೇನೋ ತೊಂದರೆ ಆಯ್ತು, ಬರ್ಲಿಕ್ಕೆ ಆಗ್ಲಿಲ್ಲ, 2 ವಾರ ಮಿಸ್ ಆದ್ರು ಕೆಲಸದವರು. ಮತ್ತಿನ ವಾರದಿಂದ ಕೊಕ್ಕೋಗಿ 20 ರೂಪಾಯಿ ಆಯ್ತು. ಕೂಡಲೇ ನಮ್ಮ ಪ್ಲಾನ್ ಚೇಂಜ್ ಆಯ್ತು. ಆ ಒಂದು ಭಾಗದಲ್ಲಿ ನಾವು ಕಡಿತಿದ್ರೆ ಬಹುಶಃ ಇವತ್ತು ಕಣ್ಣೀರ್ ಹಾಕಬೇಕಾಗ್ತಿತ್ತು. ಹಾಗಾಗಿ ಯಾರು ಮಾಡುದಿಲ್ಲ, ದಯವಿಟ್ಟು ಎಡೆ ಕೃಷಿ ಆಗಿ ಅದನ್ನು ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಯಾಕೆಂತೇಳಿದ್ರೆ ಒಂದು ಆದಾಯದ, ಇವತ್ತು ಹೇಗಂತೇಳಿದ್ರೆ ಬೆಲೆ ಅಂತೇಳಿ ಒಂದು ಮೆಟ್ಟಿಲಿನ ಹಾಗೆ, ನಾವು ಮೇಲೆ ಒಂದು ಕಾಲಕ್ಕೆ ಮೇಲೆ ಇಡುವಾಗ ಒಂದು ಕಾಲ ಯಾವತ್ತು ಕೆಳಗಿರ್ತದೆ. ಹಾಗಾಗಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಇನ್ಕಮ್ ಅನ್ನ ಇಂಟರ್ ಕ್ರಾಪ್ಗಳ ಈ ರೀತಿ ಕೊಕ್ಕೋ ಬಾಳೆ ಬೇರೆ ಬೇರೆ ಮಾಡಿಕೊಂಡಿದ್ರೆ ನಮಗೆ ಕೃಷಿಕರಿಗೆ ಹೆಚ್ಚು ಸಹಾಯಕ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಯುವಕರು ಯಾರಾದರೂ ಕೊಕ್ಕೋವನ್ನ ಆ ರೀತಿ ನಿರ್ಲಕ್ಷಿಸಿದ್ರೆ ಅವರಿಗೆ ಒಂದು ನನ್ನ ಕಿವಿ ಮಾತು. ಬಹಳ ಸಂತೋಷ ಜಗದೀಶ್ ಅವರೇ. ಕೊಕ್ಕೋ ಕೃಷಿಯನ್ನ ಪ್ರಧಾನವಾಗಿ ಬಹಳಷ್ಟು ಆಸಕ್ತಿಯುತವಾಗಿ ನೀವು ಮಾಡ್ತಾ ಇದ್ರಿ, ಜೊತೆಗೆ ಅಡಿಕೆ ಕೃಷಿಯಲ್ಲಿ ಈ ಕೊಕ್ಕೋ ಬೆಳೆ ಎನ್ನುವಂತಹದ್ದು ನಷ್ಟದಾಯಕ ಅಲ್ಲ, ಲಾಭದಾಯಕ ಎನ್ನುವಂತ ಮಾತನ್ನು ಕೂಡ ಹೇಳಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋ ಬೆಳೆ, ಈ ಕುರಿತು ಕಾಸರಗೋಡಿನ ಗೋಳಿತಡ್ಕದ ಬಿಜಿ ಜಗದೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. SSLC ಆದಮೇಲೆ ನಾನು GTTC ಜಾಯ್ನ್ ಆದೆ. GTTCಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಡೆಪ್ತ್ ನಾಲೆಡ್ಜ್ ಜೊತೆಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀನಿ. ಜೀವನದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನುವಂಥ ಭರವಸೆಯನ್ನು GTTCಯಿಂದ ಪಡೆದಿದ್ದೀನಿ. ನಿಮ್ಮ ಭವಿಷ್ಯಕ್ಕಾಗಿ GTTC ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. Lightning strikes can cause serious injuries or even death. If you come across a lightning struck victim, call an ambulance immediately. It is safe to touch the victim. The body does not retain an electrical charge. Giving first aid while waiting for professional medical attention can save the victim's life. But if you are at risk from ongoing lightning, wait until danger has passed or move victim to a safer place if possible. If the person is unresponsive, he or she may have had a heart attack. Check for breathing and pulse and begin CPR. Keep CPR cycles going until further help arrives. If the victim is conscious but disoriented, lay them down with head lower than torso and legs. Learning CPR and first aid can be pivotal in an emergency situation. Be smart. Be prepared. Issued in public interest by NDMA and IIPHG.

ವಾಯು ನಿರ್ವಹಣೆಗಾಗಿ ಗರ್ಭಾಶಯದ ಅತಿಸಾರ ಮತ್ತು ರಕ್ತಸ್ರಾವವನ್ನು ತಡೆಯುವುದಕ್ಕೆ ಬಳಸಲಾಗ್ತದೆ. ಪ್ರತಿದಿನ ಕನಿಷ್ಠ 1.5 ಚಮಚ ದಾಲ್ಚೀನಿಯನ್ನು ಪುಡಿಯ ರೂಪದಲ್ಲಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಶ್ರೀಲಂಕಾ ಮತ್ತು ಭಾರತದ ಮಲಬಾರ್ ಕರಾವಳಿ ಪ್ರದೇಶಗಳು ದಾಲ್ಚೀನಿಯ ಉಗಮ ಸ್ಥಾನವಾಗಿದ್ದು, ಇದನ್ನು ಅಸ್ಸಾಮಿನ ನಾಗಾ ಬೆಟ್ಟಗಳು, ಕರ್ನಾಟಕದ ಕರಾವಳಿಯ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು ಮತ್ತು ತಮಿಳುನಾಡು ಮತ್ತು ಕೇರಳದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ದಾಲ್ಚೀನಿ ಮರವು ಮಧ್ಯಮ ಗಾತ್ರದ ಮರವಾಗಿದ್ದು ಸುಮಾರು 6-15 ಮೀಟರ್ ಎತ್ತರ ಬೆಳೀಬಹುದು. 30-35 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿದೆ. ಹೊಲಗಳಲ್ಲಿ ಬೆಳೆಸುವಾಗ ನಿಯಮಿತ ಕಾಲದಲ್ಲಿ ಚಿಗುರುಗಳನ್ನು ನೆಲಮಟ್ಟದಲ್ಲಿ ನಿರ್ವಹಣೆ ಮಾಡುವುದರಿಂದ ದಟ್ಟವಾದ ಪೊದೆಗಳ ಆಕಾರದಲ್ಲಿ ಇದನ್ನು ಬೆಳೆಸಬಹುದು. ತೊಗಟೆಯು ಮೃದು ಮತ್ತು ತೆಳ್ಳಗೆ ಇದ್ದು ಕಂದು ಬಣ್ಣವನ್ನು ಹೊಂದಿರುತ್ತವೆ. ದಾಲ್ಚೀನಿ ಮರವು ಗಟ್ಟಿಯಾದ ಸಸ್ಯವಾಗಿದ್ದು ವ್ಯಾಪಕವಾದಂತಹ ಹವಾಮಾನ ಪರಿಸ್ಥಿತಿಯಲ್ಲಿಯೂ ಕೂಡ ಇದು ಸುಲಭವಾಗಿ ಬೆಳೀತದೆ. ಬಿಸಿ ತೇವಾಂಶವುಳ್ಳ ಹವಾಗುಣವು ಈ ಬೆಳೆಗೆ ಸೂಕ್ತವಾಗಿದ್ದು ದೀರ್ಘಕಾಲದ ಒಣ ವಾತಾವರಣ ಇದರ ಬೆಳವಣಿಗೆಗೆ ಅಷ್ಟೊಂದು ಅನುಕೂಲವಾಗಿರುವುದಿಲ್ಲ. ಇದು 1500-3000 ಮಿಲಿಮೀಟರ್ ವಾರ್ಷಿಕ ಮಳೆ ಮತ್ತು ಸರಾಸರಿ 27 ಡಿಗ್ರಿ ತಾಪಮಾನ ಕನಿಷ್ಠ ಹಾಗೂ ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತದೆ. ಈ ಮರವು ಬರಡು ಮಣ್ಣು ಸೇರಿದ ಹಾಗೆ ವಿವಿಧ ರೀತಿಯ ಮಣ್ಣುಗಳಲ್ಲಿಯೂ ಕೂಡ ಚೆನ್ನಾಗಿ ಬರುತ್ತದೆ. ತೊಗಟೆಯ ಗುಣಮಟ್ಟವು ಮಣ್ಣಿನ ಗುಣಧರ್ಮದ ಮೇಲೆ ಅವಲಂಬಿತವಾಗಿದೆ. ಸಾವಯವ ಪದಾರ್ಥಗಳಿಂದ ಕೂಡಿರುವಂತಹ ಮರಳು ಮಿಶ್ರಿತ ಸಾವಯವಯುಕ್ತ ಆಳವಾದ ಮರಳು ಗೋಡು ಮಣ್ಣು ಇದರ ಬೆಳೆಗೆ ಉತ್ತಮವಾದಂತಹದ್ದು. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಇದನ್ನು ಲ್ಯಾಟರೈಟ್ ಮತ್ತು ಮರಳು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ. ಕಲ್ಲಿನ ಜಲ್ಲಿ ಅಥವಾ ಸ್ಫಟಿಕ ಶಿಲೆಗಳಿಂದ ಮುಕ್ತವಾದ ಕೆಂಪು ಮಿಶ್ರಿತ ಕಂದು ಮಣ್ಣು ಕೂಡ ದಾಲ್ಚೀನಿ ಕೃಷಿಗೆ ಉತ್ತಮ. ಸಮುದ್ರ ಮಟ್ಟದಿಂದ ಸುಮಾರು 300-350 ಮೀಟರ್ ಎತ್ತರ ಪ್ರದೇಶ ಹಾಗೂ 1000-1800 ಮೀಟರ್ ಎತ್ತರದ ಪ್ರದೇಶದವರೆಗೂ ಕೂಡ ಇದನ್ನು ಬೆಳೀಬಹುದು. ದಾಲ್ಚೀನಿ ಮರವು ನೈಸರ್ಗಿಕವಾಗಿ ಬೀಜಗಳಿಂದ ಪ್ರಸರಣಗೊಳ್ಳುತ್ತದೆ. ಬೀಜಗಳಿಂದ ಕತ್ತರಿಸಿದ ಕೊಂಬೆಯ ಭಾಗಗಳಿಂದ ಅಥವಾ ಕಡ್ಡಿ ತುಂಡುಗಳು ಮತ್ತು ಗೂಟಿಯಿಂದಲೂ ಕೂಡ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ತಾಯಿ ಮರವು ನಯವಾದಂತಹ ತೊಗಟೆ ಮತ್ತು ನೇರ ಕಾಂಡವನ್ನು ಹೊಂದಿರಬೇಕು. ಸದೃಢ ಬೆಳವಣಿಗೆ ಇರಬೇಕು. ಕಾಂಡದ ತೊಗಟೆಯನ್ನು ಸುಲಭವಾಗಿ ಸುಲಿಯುವ ಹಾಗಿರಬೇಕು. ಕೀಟ ಮತ್ತು ರೋಗಗಳಿಂದ ಮುಕ್ತವಾಗಿರಬೇಕು. ತೊಗಟೆಯ ಪರಿಮಳ ಮತ್ತು ಘಾಟು ಉತ್ತಮವಾಗಿರಬೇಕು. ಒಣ ತೊಗಟೆಯ ಇಳುವರಿ ಮತ್ತು ಎಲೆ ಮತ್ತು ತೊಗಟೆಯ ತೈಲದ ಇಳುವರಿ ಉತ್ತಮವಾಗಿರಬೇಕು. ತೈಲದ ಗುಣಮಟ್ಟ, ಎಲೆಯ ಎಣ್ಣೆಯಲ್ಲಿ ಯೂಜಿನಾಲ್ ಮತ್ತು ತೊಗಟೆ ಎಣ್ಣೆಯಲ್ಲಿ ಸಿನಿಮಾಲ್ಡಿಹೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು. ಕೌಮರಿನ ಅಂಶವೂ ಕೂಡ ಅತ್ಯಂತ ಕಡಿಮೆಯಲ್ಲಿ ಇರಬೇಕು. ಇದು ಒಳ್ಳೆಯ ಗುಣಮಟ್ಟದ ಸಿನಮಂ ಅಥವಾ ಚಕ್ಕೆ ಆಗಿರುತ್ತದೆ. ಮರದ ಕೊಂಬೆಯ ಕತ್ತರಿಸಿದ ಭಾಗಗಳಿಂದ ಅಥವಾ ಕಡ್ಡಿಗಳ ತುಂಡುಗಳಿಂದ ಸುಮಾರು 10 ಸೆಂಟಿಮೀಟರ್ ಉದ್ದದ 2 ಎಲೆಗಳಿರುವ ತುಂಡುಗಳನ್ನು ಮರದ ರೆಂಬೆಯ ಭಾಗದಿಂದ ಕತ್ತರಿಸಿ ನಂತರ ಈ ತುಂಡುಗಳನ್ನು ಗ್ರೋತ್ ಪ್ರೊಮೋಟರ್ ಅಥವಾ ಇಂಡೋಲ್ ಬ್ಯೂಟ್ರಿಕ್ ಆಮ್ಲ ಬೆಳವಣಿಗೆ ನಿಯಂತ್ರಕ ಪುಡಿಯಲ್ಲಿ ಅದ್ದಿ ತೆಗಿಬೇಕು. ನಂತರ ಪಾಲಿಬ್ಯಾಗ್ಗಳಲ್ಲಿ ಗೊಬ್ಬರ, ಮರಳು ಹಾಗೂ ಮಣ್ಣು ಮಿಶ್ರಣ ಮಾಡಿ ಆ ಬ್ಯಾಗ್ಗಳಲ್ಲಿ ಇವುಗಳನ್ನು ಗಿಡವನ್ನು ನೆಡಬೇಕು. ನೆಟ್ಟ 2-3 ತಿಂಗಳಲ್ಲಿ ಬೇರು ಬಿಡುತ್ತವೆ. 6-8 ತಿಂಗಳ ನಂತರ ಸಸಿಗಳನ್ನು ನೆಡುವುದಕ್ಕೆ ಉಪಯೋಗಿಸಬಹುದು. ಹಾಗೆಯೇ ಗೂಟಿ ವಿಧಾನದಲ್ಲೂ ಕೂಡ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಜುಲೈ ಸೆಪ್ಟೆಂಬರ್ ತಿಂಗಳು ಸಸ್ಯದ ಭಾಗಗಳ ಮೂಲಕ ಸಸ್ಯಾಭಿವೃದ್ಧಿ ಮಾಡುವುದಕ್ಕೆ ಸೂಕ್ತವಾದಂತಹ ಕಾಲವಾಗಿದೆ. ದಾಲ್ಚೀನಿಯಲ್ಲಿ ನಿತ್ಯಶ್ರೀ, ನವಶ್ರೀ, YCD-1, ಸುಗಂಧಿನಿ, ಕೊಂಕಣ್ ತೇಜ್, PPP-C-3, PPP-C-1 ಮತ್ತು RRL-C-6 ಪ್ರಮುಖವಾದಂತಹ ತಳಿಗಳಾಗಿವೆ. ದಾಲ್ಚೀನಿಯಲ್ಲಿ ಪ್ರಮುಖವಾದಂತಹ ಬೇಸಾಯ ಕ್ರಮಗಳು ಅಂತಂದರೆ ಸಸಿಗಳು 10-12 ತಿಂಗಳು ನರ್ಸರಿಗಳಲ್ಲಿ ಬೆಳೆದ ನಂತರ ಅವುಗಳನ್ನು ಸುಮಾರು 2 ಅಡಿ ಆಳದ ಗುಂಡಿಗಳಲ್ಲಿ ನೆಡಬೇಕು. ನೆಡಬೇಕಿದ್ರೆ ಕಾಂಪೋಸ್ಟ್ ಮತ್ತು ಮೇಲ್ಮಣ್ಣನ್ನು ತುಂಬಿಸಿ ಗಿಡವನ್ನು ನೆಡಬೇಕು. ನೆಟ್ಟ ತಕ್ಷಣ ನೀರು ಮತ್ತು ನೆರಳನ್ನು ಒದಗಿಸಬೇಕು. ಅಡಿಕೆ, ತೆಂಗಿನ ತೋಟಗಳಲ್ಲಿ ಹಾಗೂ ಮಾವಿನ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿಯೂ ಕೂಡ ದಾಲ್ಚೀನಿಯನ್ನು ಬೆಳೆಸಬಹುದು. ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿದ್ರೆ ಪ್ರತಿ ವರ್ಷ 200 ಗ್ರಾಂ ಸಾರಜನಕ, 180 ಗ್ರಾಂ ರಂಜಕ ಹಾಗೂ 225 ಗ್ರಾಂ ಪೊಟ್ಯಾಷನ್ನು ಒದಗಿಸಬೇಕಾಗ್ತದೆ. ಹಾಗೆಯೇ ಸಾವಯವ ಗೊಬ್ಬರವನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಿದರೆ ಒಳ್ಳೆಯದು. ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಸುಮಾರು 20-25 ಕಿಲೋಗ್ರಾಂನಷ್ಟು ಕೊಟ್ಟರೆ ಒಳ್ಳೆಯದಾಗ್ತದೆ. ಗಿಡಗಳು ಸುಮಾರು 2 ವರ್ಷವಾಗಿದ್ದಾಗ ಅಂದರೆ ಸುಮಾರು 2 ಮೀಟರ್ ಎತ್ತರ ಬೆಳೆದಾಗ ಮತ್ತು ಕಾಂಡದ ಬುಡದ ವ್ಯಾಸವು ಸುಮಾರು 4-6 ಸೆಂಟಿಮೀಟರ್ ದಪ್ಪವಾದಾಗ ಕುಳೆ ಗಿಡಗಳು ಅಥವಾ ಬುಡದಿಂದ ಹೆಚ್ಚು ಹೆಚ್ಚು ಚಿಗುರು ಬರುವುದಕ್ಕೆ ಪ್ರೇರೇಪಿಸಬಹುದು. ನೆಲಮಟ್ಟದಿಂದ ಸುಮಾರು 10-15 ಸೆಂಟಿಮೀಟರ್ ಎತ್ತರಕ್ಕೆ ಗಿಡವನ್ನು ಕತ್ತರಿಸಬೇಕು. ನಂತರ 3-5 ಕುಳೆಗಳನ್ನು ಬೆಳೆಯುವುದಕ್ಕೆ ಬಿಡಬೇಕು. ಇಂತಹ ಕುಳೆಗಳಿಂದ ಬರುವಂತಹ ಕೊಂಬೆಗಳನ್ನು ಪುನಃ ಇದೇ ರೀತಿ ಕತ್ತರಿಸ್ತಾ ದಾಲ್ಚಿನಿ ಗಿಡವು ಹೆಚ್ಚು ಬೆಳೆಯುವುದಕ್ಕೆ ಬಿಡದೆ ಹೆಚ್ಚು ಕೊಂಬೆಗಳನ್ನು ನೆಲಮಟ್ಟದಲ್ಲಿ ಬಿಡುವ ಹಾಗೆ ಪ್ರೇರೇಪಿಸಬೇಕು. ಸಾವಯವ ಗೊಬ್ಬರಗಳನ್ನು ಮೇ, ಜೂನ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ 2 ಕಂತುಗಳಲ್ಲಿ ಕೊಡಬೇಕು. ಪ್ರಾರಂಭದ ವರ್ಷಗಳಲ್ಲಿ ಗಿಡಗಳ ಉತ್ತಮ ಬೆಳವಣಿಗೆಗಾಗಿ ಗಿಡಗಳಿಗೆ ಭಾಗಶಃ ನೆರಳನ್ನು ಒದಗಿಸಬೇಕು ಮತ್ತು ಬೇಸಿಗೆಯಲ್ಲಿ ನೀರನ್ನು ಕೊಡಬೇಕಾಗ್ತದೆ. ದಾಲ್ಚಿನಿ ಬೆಳೆಗಳಿಗೆ ಬೇರೆ ಬೇರೆ ಕೀಟಗಳು ಮತ್ತು ರೋಗಗಳು ಕೂಡ ಬಾಧಿಸಬಹುದು. ದಾಲ್ಚಿನಿ ಚಿಟ್ಟೆ, ಬಲೆ ನೇಯುವಂತಹ ಹುಳ ಮತ್ತು ಎಲೆ ಸುರಂಗ ಕೀಟ ಪ್ರಮುಖವಾದಂತಹ ಕೀಟಗಳಾಗಿವೆ. ಹಾಗೆಯೇ ರೋಗಗಳಲ್ಲಿ ಪ್ರಮುಖವಾಗಿ ಸಸಿ ಸಾಯುವಂತಹ ರೋಗ, ಎಲೆ ಚುಕ್ಕೆ ರೋಗ, ಬೆಂಕಿ ರೋಗ, ಗಿಡ ಒಣಗಿಸುವಂತಹ ರೋಗ ಮತ್ತು ಪಿಂಕ್ ರೋಗ, ಇವು ಪ್ರಮುಖವಾದಂತಹ ರೋಗಗಳು. ಈ ರೋಗಗಳನ್ನು ಹತೋಟಿ ಮಾಡುವುದಕ್ಕೆ 1% ಬೋರ್ಡೋ ಸಿಂಪಡಣೆಯನ್ನು ಕೈಗೊಳ್ಳಬೇಕು. ಹಾಗೆ ಕೀಟಗಳನ್ನು ಹತೋಟಿ ಮಾಡುವುದಕ್ಕೆ ಅಗತ್ಯ ಇದ್ದಲ್ಲಿ 2 ಮಿಲಿಲೀಟರ್ ಕ್ವಿನಾಲ್ಫಾಸ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 51,000 ಗರಿಷ್ಠ 54,500, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000 ಗರಿಷ್ಠ 45,000, ಕೋಕಾ ಕ್ವಿಂಟಾಲಿಗೆ 20,000-24,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,500-9,100.